ಭಾರತದಲ್ಲಿ ಎಷ್ಟೋ ಪ್ರಕಾರದ ಗಿಡಮೂಲಿಕೆಗಳು ಇರುವಂತ ಮರಗಳಿರಲಿ, ಗಿಡಗಳು, ಬಳ್ಳಿಗಳು, ಪ್ರತಿಯೊಂದು ಸಣ್ಣ ಸಣ್ಣ ಗಿಡಗಳು ಎಲ್ಲ ಅದು ನಶಿಸಿ ಹೋಗ್ತಾ ಇದೆ. ಮುಂದಿನ ಪೀಳಿಗೆಗೆ ಅದು ಸಿಗುವುದಿಲ್ಲ. ಅದನ್ನು ರಕ್ಷಣೆ ಮಾಡುವ ಉದ್ದೇಶದಿಂದ, ಅದರ ಬಗ್ಗೆ ಜನರಿಗೆ ಒಂದು ಪ್ರಚಾರದ ದೃಷ್ಟಿಯಲ್ಲಿ, ಜನರಿಗೆ ಅರಿವು ಮೂಡಿಸುವ ದೃಷ್ಟಿಯಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೇವೆ ಅಲ್ಲಿ ಅಲ್ಲಿ. ಇನ್ನೊಂದು ಭೂರಕ್ಷಾ, ಭೂಮಿಯ ರಕ್ಷೆ ಆಗ್ಬೇಕು. ಆ ಭೂಮಿ ಕೂಗ್ತಾ ಇದೆ. ಉದಾಹರಣೆಗೆ ಪಂಜಾಬಿದು ಗೋಧಿದು ಒಂದು ಸಮಯದಲ್ಲಿ ವಿಶ್ವದಲ್ಲಿ ಅದಕ್ಕೆ ಡಿಮ್ಯಾಂಡ್ ಇತ್ತು. ಅಲ್ಲಿ ಹುಟ್ಟುವಂತ ಮಕ್ಕಳಲ್ಲಿ ಸಹ ಶಕ್ತಿ ಇತ್ತು, 7-7 ಫೀಟಿನಷ್ಟು ಗಟ್ಟಿ ಜನಗಳು ಹುಟ್ಟುತ್ತಾ ಇದ್ರು. ಈಗ ಆ ಜಾಗದಲ್ಲಿ ಕ್ಯಾನ್ಸರ್ ಬರ್ತದೆ, ಕ್ಯಾನ್ಸರ್ ಎಕ್ಸ್ಪ್ರೆಸ್ ಟ್ರೈನ್ ಅಂತ ಒಂದು ಅಲ್ಲಿಂದ ಹೋಗ್ತಾ ಇದೆ. ಪ್ರತಿಯೊಂದು 5 ಜನರಿಗೆ ಒಬ್ಬರಿಗೆ ಕ್ಯಾನ್ಸರ್ ಬರ್ತಾ ಇದೆ ಅಲ್ಲಿ. ಅದು ಅದಕ್ಕೆ ಅದರ ಒಂದು ಭೂಮಿಯ ರಕ್ಷಣೆ ಆಗ್ಬೇಕು. ಮತ್ತೆ ಈ ಮೂರನೇದಾಗಿ ಜಲ, ನೀರು. ನೀರು ಜೀವನ ಅಂತ ಹೇಳ್ತೇವೆ, ಜಲ ಜೀವನ ಅಂತ ಹೇಳ್ತೇವೆ. ನೀರು ಇಲ್ಲದೆ ಯಾವುದು ಆಹಾರ ಪಚನ ಇಲ್ಲ, ಯಾವ ಯಾವ ನೀರು ಶರೀರಕ್ಕೆ ಒಳ್ಳೆಯದು ಇದೆಲ್ಲ ನಮ್ಮ ಶಾಸ್ತ್ರ ಸಿದ್ಧಾಂತಗಳು ಹೇಳ್ತಾ ಇದೆ. ಇವತ್ತು ನೋಡ್ಲಿಕ್ಕೆ ಹೋದ್ರೆ ನಮ್ಮಲ್ಲಿ ನೀರೇ ಇಲ್ಲ. ನದಿಗಳಲ್ಲಿ ನೀರು ಮಳೆ ಹೋದ ನಂತರ ನೀರು ನಿಂತಿದೆ. ಆಕ್ಚುಲಿ ನಾವು ಇಲ್ಲಿ ಸಹ ಗೋಶಾಲೆ ಶುರು ಮಾಡ್ಲಿಕ್ಕೆ ಕಾರಣನೇ, ನಾವು ಚಿಕ್ಕದಿರುವಾಗ ಮಳೆ ನಿಂತ ನಂತರ ಸುಮಾರು ಒಂದು ಏಪ್ರಿಲ್ ತನಕ, ಇನ್ನೊಂದು ಮಳೆ ಬರುವ ತನಕಲ್ಲೂ ನದಿಯಲ್ಲಿ ಅಥವಾ ಸಣ್ಣ ಸಣ್ಣ ತೋಡುಗಳಲ್ಲಿ ನೀರು ಹರಿತಾ ಇತ್ತು. ಈಗ ಮಳೆ ನಿಂತಿದೆ, ಈ ತೋಡಲ್ಲಿ ನೀರಿಲ್ಲ. ಒಂದು ದಿವಸ ಮಳೆ ಬರದಿದ್ರೆ ನೀರಿಲ್ಲ. ಯಾಕೆ ಭೂಮಿಯಲ್ಲಿ ನೀರಿನ ಸಮಸ್ಯೆ ಆಗ್ತದೆ? ಇದನ್ನೆಲ್ಲ ಉಳಿಸಬೇಕಾದ್ರೆ ಗೋವು, ಗೋವಂತೂ ದೇಶಿ ಗೋವು ತಳಿಗಳು ಸ್ವಾತಂತ್ರ್ಯ ಪೂರ್ವದಲ್ಲಿ ಸುಮಾರು 40 crore ಜನಸಂಖ್ಯೆ ಇದ್ರೆ ಸುಮಾರು 60 crore ಗೋವುಗಳಿತ್ತು. ದೇಶಿ ಶುದ್ಧ ದೇಶಿ ತಳಿ ಇತ್ತು. ನಿಮ್ಗೆ ಸಹ ಗೊತ್ತಿರಬಹುದು, ಪ್ರತಿಯೊಂದು ಮನೆಯಲ್ಲಿ 10 ಜನ ಇದ್ರೆ ಒಂದು 20 ಗೋವುಗಳಿತ್ತು, ಡಬಲ್ ಇರ್ತಾ ಇತ್ತು. ಇವತ್ತು ಯಾರ ಮನೆಯಲ್ಲಿ, ಯಾಕೆಂದ್ರೆ ನಮ್ಮ ನ್ಯಾಚುರಲ್ ಸ್ರೋತನ್ನು ನಾವು ಮರೆತು ಬಿಟ್ಟು ಪ್ರೊಟೆಕ್ಟ್ ಮಾಡುವ ಗಮನ ಕೊಡದಿದ್ರೆ ಮುಂದಿನ ಪೀಳಿಗೆ ನಷ್ಟ ಆಗ್ತದೆ. ಈಗಲೇ ಅದರ ಅನುಭವವನ್ನು ಎಲ್ಲ ಕಡೆ ರೋಗ ರುಜಿನ, ಡಿಪ್ರೆಷನ್, ಕೊಲೆ ಇಂಥದೆಲ್ಲ ಬರ್ತದೆ. ಇದಕ್ಕೆ ಪ್ರಕೃತಿಯಿಂದ ದೂರ ಸರಿದಿದ್ದೇವೆ. ಅದಕ್ಕೆ ಅದು ಗೋವೇ, ಗೋರಕ್ಷಾ ಅಂತ. ಹಾಗೆ ಭೂಮಿ, ಭೂರಕ್ಷಾ, ಜಲರಕ್ಷಾ, ಪಶುರಕ್ಷಾ, ವನರಕ್ಷಾ ಅಂತ 4 ಆಯ್ತು. 5ನೇದಾಗಿ ಧರ್ಮರಕ್ಷಾ. ನಾವು ಯಾರು ಭಾಗವತ, ಭಗವದ್ಗೀತೆ, ಮಹಾಭಾರತ, ರಾಮಾಯಣ ಅಥವಾ ವೇದಾಂತ ಸೂತ್ರ, ಇಲ್ಲಿ ಇದು ಧರ್ಮ ಗ್ರಂಥಗಳಲ್ಲಿ ಅಟ್ಲೀಸ್ಟ್ ಭಗವದ್ಗೀತೆ ನಾವು ಅದನ್ನು ಮರೆತು ಬಿಟ್ಟು, ಯಾಕೆಂದ್ರೆ ಈ ಎಲ್ಲಾ ಗ್ರಂಥಗಳಲ್ಲಿ, ಸನಾತನ ಧರ್ಮದ ಪ್ರತಿಯೊಂದು ಗ್ರಂಥಗಳಲ್ಲಿ, ಆದರೆ ಅಲ್ಲಿ ಹೇಳ್ತದೆ, ಒಂದು ಶ್ಲೋಕ ಇದೆ, ಆಕಾಶದ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿ ಗಚ್ಚತಿ. ಅದರಲ್ಲಿ ಎಲ್ಲಿಯೂ ನಿಮ್ಗೆ ತೊಂದರೆ ಇಲ್ಲ. ಅದರ ತೊಂದರೆ ನೀವು ಧರ್ಮವನ್ನು ಬಿಟ್ಟಾಗಲು. ರಾಮ ಭೌತಿಕ ದೃಷ್ಟಿಯಲ್ಲಿ ನೋಡಿದ್ರು ಸಹ ಭಗವಂತವ, ಆದರೆ ದೃಷ್ಟಿಯಲ್ಲಿ ನೋಡಿದ್ರು ಕ್ಷತ್ರಿಯ. ಜನ ಅದನ್ನು ಅರ್ಥ ಮಾಡಿಕೊಳ್ತಾ, ಅದನ್ನು ಅರ್ಥ ಮಾಡುವಂತ ಕೆಲಸ ವಿಷಯವನ್ನು ನಾವು ಜನರಿಗೆ ಮುಟ್ಟಿಸ್ತಾ ಇದ್ದೇವೆ. ಈಗ ಇದೆಲ್ಲ ಮಾಡಬೇಕಾದ್ರೆ ಪಂಚಮುಖಿ ಸೇವಾ ಅಂತ, ವನ, ಜಲ, ಪಶು, ಭೂಮಿ ಮತ್ತು ಧರ್ಮ. ಈಗ 5 ಸಂಪತ್ತನ್ನು ಉಳಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಈಗ ಗಲಾಟೆ ಯಾವುದಕ್ಕೆ ಇಡೀ ಜಗತ್ತಲ್ಲಿ? ಅದಕ್ಕೆಲ್ಲ ಕೆಲವು ಕಡೆ ವನವನ್ನು ಉಳಿಸಿ ಎಂಬ ಚಳವಳಿ ಆಗ್ತದೆ. ಈಗಲೂ ಜನರಿಗೆ ಮನಸ್ಸಿಗೆ ಸಂತುಷ್ಟ ಆಗಬೇಕಾದ್ರೆ ಸಿಟಿಯಲ್ಲಿ ಇದ್ದವರಿಗೆ ಎಲ್ಲಿ ಹೋಗ್ತಾರೆ? ಕಾಡಿಗೆ ಹೋಗ್ತಾರೆ ಅಲ್ವಾ? ಗುಡ್ಡ ಬೆಟ್ಟ ಎಲ್ಲಿ ನ್ಯಾಚುರಲ್ ನೇಚರ್ ಇದೆ ಅಲ್ಲಿ ಹೋಗ್ತಾರೆ. ಸ್ವಲ್ಪ ಕಾಡಿದ್ರು ಅಲ್ಲಿ ಸಂತೋಷ ಆಗ್ತದೆ. ಅದರಲ್ಲಿ ಎಲ್ಲವನ್ನು ರಕ್ಷಣೆ ಮಾಡಬೇಕಾದ್ರೆ ಗೋವನ್ನು ರಕ್ಷಣೆ ಮಾಡಬೇಕು. ಇದೊಂದು ದೊಡ್ಡ ಸೈನ್ಸ್. ಗೋವು ಒಂದು ಶ್ಲೋಕನಿದೆ, ಆರಾಧ್ಯ ವಿಧಿ ವಿಷ್ಣು ರುದ್ರ ಮುನಿ ವೀರ್ಯ ವಿಶ್ವವಂದ್ಯಾರ್ಚಿತ ಸರ್ವ ಪ್ರಾಣಿ ಹಿತೋಷಿಣಿ ಶುಭಕರಿ ತ್ರೈಲೋಕ್ಯ ಮಾತಾಚಯ ನಿತ್ಯಾನಂದಮಯ ಪರದ್ವರ ಅವಿರ್ಮೂಲ. ಇಡೀ ವಿಶ್ವವನ್ನೇ ಪಾಲನೆ ಪೋಷಣೆ ಮಾಡುವವಳು ಗೋ. ಅದರಲ್ಲಿ ಒಂದು ಸಿಸ್ಟಮ್ ಮಾಡಿದ್ದಾರೆ. ಆ ಸಿಸ್ಟಮ್ ಅನ್ನು ಬ್ರೇಕ್ ಮಾಡಿದ್ರೆ, ನೀವು ಗಾಡಿಯಲ್ಲಿ ಹೋಗುವಾಗ ಹೆಲ್ಮೆಟ್ ಹಾಕೊಂಡೇ ಹೋಗ್ಬೇಕು, ಹೋಗದಿದ್ರೆ ನಿಮ್ಗೆ ತೊಂದರೆ. ಅದಕ್ಕೆ ಗೌರ್ಮೆಂಟ್ ಸಿಸ್ಟಮ್, ನಿಮ್ಗೆ ಫೈನ್ ಹಾಕ್ತಾರೆ. ಅದೇ ರೀತಿ ಭಗವಂತ ಸಿಸ್ಟಮ್ ಒಂದು ಮಾಡಿದ್ದಾನೆ. ಆ ಸಿಸ್ಟಮ್ ಅನ್ನು ಹಾಲು ಮಾಡಿದ್ರೆ ಭಗವಂತ ಬರ್ತಾನೆ. ಅದನ್ನೇ ಅವಳು ಹೇಳೋದು. ಇಷ್ಟೆಯಲ್ಲಿ ಭಗವಂತ ಒಳ್ಳೆ ಶರೀರ ಕೊಟ್ಟಿದ್ದಾನೆ, ಸಮಯಕ್ಕೆ ಸರಿಯಾಗಿ ತಿನ್ನಿ, ಸಮಯಕ್ಕೆ ಸರಿಯಾಗಿ ಮಲಗಿ, ಏನು ಮಾಡಬೇಕು, ಹೇಗೆ ಎಷ್ಟು ತಿನ್ಬೇಕು, ಏನು ತಿನ್ಬೇಕು, ಯಾವಾಗ ತಿನ್ಬೇಕು, ಇದನ್ನೆಲ್ಲ ಭಗವಂತ ಹೇಳಿಕೊಟ್ಟಿದ್ದಾನೆ. ಪ್ರಾಣಿಗೂ ಗೊತ್ತುಂಟು, ಅದರಷ್ಟಕ್ಕೆ ನೇಚರಲ್ಲಿ ಕ್ಯೂರ್ ಆಗ್ತದೆ. ನಮಗೂ ಹೇಳಿಕೊಟ್ಟಿದ್ದಾನೆ, ಆದರೆ ನಾವು ಅದನ್ನು ಹಾಲು ಮಾಡಿದ್ವಿ. ಭಗವಂತ ಸಿಸ್ಟಮ್ ಸರಿ ಮಾಡಿದ್ದಾನೆ, ಸಿಸ್ಟಮ್ ಅನ್ನು ನಾವು ಬಿಗಡಿಸೋದು. ಈಗ ಅಲ್ಲಿ ಸಾಹಿವಾಲ್ ಇದೆ, ರಾಟಿ ಇದೆ, ನಮ್ಮ ಕರ್ನಾಟಕದ ದೇವಯಾನಿ ಅಂತ ಇದೆ. ಈಗ ತುಂಬಾ ಅದನ್ನು ಡೆವಲಪ್ ಮಾಡಿ, ಎಲ್ಲಿ ಗೋಗಲ ಗೋಮಯ ಗೋಮೂತ್ರ ಎಲ್ಲ ಬಿದ್ದಿರ್ತದೆ ಅಂತ ಜಾಗದಲ್ಲಿ ಅದು ಪವಿತ್ರವಾದಂತ ಮೈಕ್ರೋ ಆರ್ಗನ್ಸ್ ಇರುವಂತ ಮಣ್ಣು. ಅದನ್ನು ಇವತ್ತಿಗೂ ನಮ್ಮಲ್ಲಿ ಗೋಧೂಳಿ ವೇಲ ತುಂಬಾ ಶ್ರೇಷ್ಠವಾದಂತ ಸಾಯಂಕಾಲ ನಾವು ನೋಡ್ತೇವೆ. ಭೂಮಿ ಅಂದ್ರೆ ವಿಶಾಲವಾದಂತ ಬ್ರಜಭೂಮಿ, ಗೋವುಗಳು ಮೇಯ್ತಾ ಇತ್ತು, ಗೋವರ್ಧನೆ ಇರಲಿ. 4ನೇದು ಜಲ, ನೀರು, ಯಮುನೆ, ಕುಸುಮ, ಸರೋವರಗಳು. 5ನೇದು ನಿಮ್ಮ ಗೋ ಇಂಪಾರ್ಟೆಂಟ್. ಗೋವನ್ನು ಮೊದಲಿಟ್ಕೊಂಡು ಬಾಕಿಯನ್ನು, ಗೋವು ಇದ್ರೆ, ಗೋವಿನ ಗೋಮಯ ಭೂಮಿಗೆ ಬಿದ್ರೆ ಭೂಮಿ ಫಲವತ್ತತೆ ಆಗ್ತದೆ. ಭೂಮಿ ಫಲವತ್ತತೆ ಆದ್ರೆ ನಿಮಗೆ ಅಲ್ಲಿ ಬಿದ್ದ ಬೀಜಗಳು, ಬೀಜ ನೀವು ಹಾಕಬೇಕಂತೆಲ್ಲ, ಪ್ರಕೃತಿ ಗಾಳಿಯಲ್ಲಿ ಆಗ್ತಾ ಹೋಗ್ತದೆ ಅಥವಾ ಪಶು ಪಕ್ಷಿಗಳು ತಿಂದು ಬೀಜದ ಮುಖಾಂತರ ಅದು ಹಾಕಿದೆ. ಈಗ ಒಂದು ಕಾಗೆ ಸಾಯುವ ತನಕ ಒಂದು 29,000 ಮರಗಳನ್ನು ನೆಡುತ್ತದೆ. ಅದು ನಾವು ಪ್ರಕೃತಿಯನ್ನು ನಾವು ರಕ್ಷಣೆ ಮಾಡುವಾಗತ್ತೆ. ನಾವು ಜಸ್ಟ್ ಅದನ್ನು ಬಿಟ್ಟರೆ ಸಾಕು. ಭೂಮಿಯಲ್ಲಿ ಸರ್ಪಕುಲಗಳು ಅಂತ ಹೇಳ್ತೇವೆ ನಾವು, ಸರ್ಪಕುಲಗಳು ನಾಗಕುಲಗಳು, ನಾಗಕುಲಗಳು ಭೂಮಿಯ ಅಡಿಯಲ್ಲಿ ಇರುವಂತದ್ದು. ಸರ್ಪಕುಲಗಳು ಎಲ್ಲ ನಾವು ಸರೀಸೃಪಕ್ಕೆ ಸರ್ಪ ಅಂತ ಹೇಳ್ತೇವೆ. ಈಗ ಎರೆಹುಳಗಳು ಸರ್ಪಕುಲದಲ್ಲಿ ಬರ್ತದೆ. ಮಳೆಗಾಲ ಬಂದ ಕೂಡಲೇ ಅದು ಹೊಟ್ಟೆ ಮಾಡ್ತಾ ಮೇಲೆ ಬರ್ತಾ ಮೇಲೆ ಬರ್ತದೆ. ಅದು ಯಾಕೆ ಬರೋದು? ಗೊಬ್ಬರದ ವಾಸನೆ ಇದ್ರೆ ಒಮ್ಮೆಲೆ ಮೇಲೆ ಬರ್ತದೆ. ಗೊಬ್ಬರದ ಪರಿಮಳ ಸಿಕ್ಕಿದ ಕೂಡಲೇ ಅದು ಮೇಲೆ ಬರ್ತದೆ, ಪುನಃ ಕೆಳಗಡೆ ಹೋಗ್ತದೆ. ನಾವು ಅದನ್ನು ತೆಗೆದಿದ್ದೇವೆ. ಎಲ್ಲ ಕೆಮಿಕಲ್ಸ್ ಹಾಕಿ ಮರ ಇದ್ರೆ ಭೂಮಿ ಫರ್ಟೈಲ್ ಆಗ್ತದೆ. ಫರ್ಟೈಲ್ ಆದ ಕೂಡಲೇ ಗೋವುಗಳಿಗೆ, ಪಶುಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ, ಎಲ್ಲದಕ್ಕೆ, ನಮಗೂ ಮನುಷ್ಯರಿಗೂ ಆಹಾರ ಸಿಗುವುದು ಫರ್ಟೈಲ್ ಲ್ಯಾಂಡ್ ಇಂದಲೇ. ಅದನ್ನೆಲ್ಲ ಪಾಲನೆ ಪೋಷಣೆ ಮಾಡುವುದು ಯಾರು? ಗೋ. ಧರ್ಮದ, ಈಗ ನಾವು ಧರ್ಮರ ಈ ಶ್ರಾವಣ ಮಾಸದಲ್ಲಿ ಮಳೆಗಾಲದಲ್ಲಿ ನೀವು ಹಾಲನ್ನು ನಾರ್ತ್ ಅಲ್ಲಿ ಹೋದ್ರೆ ಎಲ್ಲರೂ ಹಾಲು ಶಿವನಿಗೆ ಅರ್ಪಿಸ್ತಾರೆ ಒಂದು ತಿಂಗಳು. ನಾವಿಲ್ಲಿ ಒಂದು ದಿವಸ ಹಾಕೋದು, ಅಲ್ಲಿ ಇಲ್ಲಿ ಸಹ ಹಾಕ್ತಾರೆ, ಶಿವನಿಗೆ ಅರ್ಪಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನೀವು ಹಾಕಿದಂತ ಹಾಲು ಭೂಮಿಗೆ ಮೈಕ್ರೋ ಆರ್ಗನ್ಸ್ಗೆ ಒಳ್ಳೇದಾಗ್ತದೆ. ಕಲ್ಲಿಗೆ ಹಾಕಿದ್ರೆ ಜನ ಕೇಳ್ತಾರೆ, ಕಲ್ಲಿಗೆ ಹಾಕಿದ್ರೆ ಶಿವನಿಗೆ ಯಾಕೆ ಹಾಲು? ಅದು ಹೋಗುದು ಎಲ್ಲಿಗೆ ಅಲ್ಲ, ಭೂಮಿಗೆ. ಅಲ್ಲಿ ಮೈಕ್ರೋ ಆರ್ಗನ್ಸ್ ಇರ್ತದೆ. ನಾವು ಸಹ ಒಂದು ಕಿಲೋ ಗೋಮಯದಲ್ಲಿ ಕ್ರೋಡ್ಸ್ ಆಫ್ ಮೈಕ್ರೋ ಆರ್ಗನ್ಸ್, ಅದು ಮಲ್ಟಿಫ್ಲೈ ಆಗ್ತಾ ಇತ್ತು. ಅದಕ್ಕೆ ಮಲ್ಟಿಫ್ಲೈ ಆಗ್ಲಿಕ್ಕೆ ಅಂದ್ರೆ ಜಾಸ್ತಿ ಆಗ್ಲಿಕ್ಕೆ ಅದಕ್ಕೆ ನಾವು ಬೆಲ್ಲ, ಘನಜೀವಾಮೃತ ಮಾಡ್ಲಿಕ್ಕೆ ನಾವು ಬೆಲ್ಲ, ಕಡಲೆ ಇಟ್ಟು ಇದನ್ನೆಲ್ಲ ಹಾಕ್ತೇವೆ. ಬಾಳೆಹಣ್ಣು ನೀವು ಕೊಳೆತಾ ಇದ್ರೆ ಅದು ಆಗ್ತಾ ಹೋಗ್ತದೆ. ಅದಕ್ಕೆ ನೋಡಿ, ಕಾಡಲ್ಲಿ ಯಾವತ್ತು ಗಲೀಜಿಲ್ಲ, ಪ್ರಾಣಿ ಸಾಯ್ಲಿ ಅಥವಾ ಮರಗಳು ಬೀಳು, ಒಂದು ವಾರದಲ್ಲಿ ಅದು ಕ್ಲಿಯರ್ ಸುಂದರವಾಗಿರ್ತದೆ. ಎಷ್ಟೋ ಪ್ರಾಣಿಗಳು ಸಾಯ್ತದೆ, ಎಷ್ಟೋ ಪ್ರಾಣಿಗಳು ಬದುಕ್ತಾ ಇರ್ತದೆ. ಅದು ಅದು ಪ್ರೊಸೆಸ್ ಅದು ಮಾಡ್ತಾ ಇರ್ತದಲ್ಲ. ಅದರಿಂದ ಈ ಮೈಕ್ರೋ ಆರ್ಗನ್ಸ್ ಅನ್ನು ಬೆಳೆಸಬೇಕಾದ್ರೆ ಸರ್ಪಕುಲಗಳನ್ನು, ಅದಕ್ಕೆ ನಮ್ಮಲ್ಲಿ ಸರ್ಪಕ್ಕೆ ದೊಡ್ಡ ಮಹತ್ವವನ್ನು ಕೊಡ, ಅದಕ್ಕೆ ಎಲ್ರಿಗೆ ಸರ್ಪದೋಷ, ಸರ್ಪ ಅತ್ಯಯ ದೋಷ ತಟ್ಟಿದೆ ಎಲ್ರಿಗೆ. ಅದರಿಂದ ನಾವು ಮೈಕ್ರೋ ಆರ್ಗನ್ಸ್ ಏನಿದೆ ಅದನ್ನು ಉಳಿಸಬೇಕು, ಗೋವನ್ನು ಉಳಿಸಬೇಕು. ಅದಕ್ಕೆ ನಾವು ಗೋವನ್ನು ಅಲ್ಲೆಲ್ಲಿ ಗೋಶಾಲೆ ಮಾಡಿ ಅದನ್ನು ಕೇಂದ್ರ ಇಟ್ಟು ನಾವು ಇದನ್ನು ಈ ಯೋಜನೆಯನ್ನು ಮಾಡಿದ್ದೇವೆ. ಈಗ ನಿಮ್ಮ ಪ್ರಕಾರ ಈ ಪ್ರಕೃತಿ ಅಂತ ಹೇಳಿ ಏನು ಉಂಟೋ, ಇದ್ರೆ ನಾವಿದ್ದೇವೆ ಈ ಸಮಾಜದಲ್ಲಿ, ಮನುಷ್ಯ ಜೀವಿ ಒಂದು ಬದುಕಬಹುದು. ಈ ಪ್ರಕೃತಿಯನ್ನು ನಾವು ರಕ್ಷಣೆ ಮಾಡಬೇಕು ಅಂತ ಹೇಳ್ತಾ ಇದ್ದೀರಿ. ಒಂದು ಕಡೆ ಕಾಡುಗಳ ರಕ್ಷಣೆ ಮಾಡಬೇಕು, ಒಂದು ಕಡೆ ನೀರನ್ನು ರಕ್ಷಣೆ ಮಾಡಬೇಕು, ಒಂದು ಕಡೆ ಮಣ್ಣಿನ ಫಲವತ್ತತೆಯನ್ನು ರಕ್ಷಣೆ ಮಾಡಬೇಕಾಗ್ತದೆ. ಇದೆಲ್ಲ ಮಾಡಬೇಕಾದ್ರೆ ನಾವು ಗೋವಿನಿಂದ ಸಾಧ್ಯ ಅಂತ ಹೇಳಿ ನೀವು ಈ ಗೋಶಾಲೆಯ ಪ್ರಾಮುಖ್ಯತೆ ಏನು ಅಂತ ಹೇಳಿದ್ದೀರಿ. ಈಗ ನೀವು ಇಲ್ಲಿ ಗೋ ಸಾಕಾಣಿಕೆ ಮಾಡ್ತಾ ಇದ್ದೀರಿ, ಇಲ್ಲಿ ಯಾವ ತಳಿಗಳನ್ನು ನೀವು ಸಾಕ್ತಾ ಇದ್ದೀರಿ, ಹಾಗೆ ಈ ತಳಿಗಳಿಂದ ನೀವು ಏನಾದರೂ ಉತ್ಪನ್ನಗಳನ್ನು ಮಾಡ್ತಾ ಇದ್ದೀರಾ ಸರ್? ಆಕ್ಚುಲಿ ಗೋವನ್ನು ನಾವು ಸಾಕುವುದಲ್ಲ, ಗೋವು ನಮ್ಮನ್ನು ಸಾಕ್ತಾ ಇದೆ ಅಲ್ವ. ನಮ್ಮೆಲ್ಲರನ್ನು ಸಾಕುವುದು ಗೋವೇ. ಗೋವು ಅದರಷ್ಟಕ್ಕೆ ನೀವು ಅದರ ಗ್ರೇಸಿಂಗ್ ಲ್ಯಾಂಡ್ ಅಂತ ಹೇಳ್ತೇವೆ ನಾವು. ಗೋಮಾಲಗಳನ್ನು ಮೊದಲು ಗೌರ್ಮೆಂಟ್ ಅದಕ್ಕೆ ಗೋಮಾಲಕ್ಕೆ ಒಂದಿಷ್ಟು ಇದು ಮಾಡಿದ್ರು. ಗೋವು ಕಾಡಿಗೆ ಹೋಗಿ ಅಲ್ಲಿ ಮೇದು ಬಂದ್ರೆ ಮಾತ್ರ ಅದಕ್ಕೆ ಇದಲ್ವಾ. ಗೋಗಳನ್ನು ನಾವು ಚಿಕ್ಕದಿರುವಾಗ ನೋಡಿದ್ದೇವೆ. ನಮ್ಮ ಮನೆಯಲ್ಲಿ 20-30-35 ದನ ಇತ್ತು, ಎತ್ತುಗಳು ಇತ್ತು. ಬೆಳಿಗ್ಗೆ ಹೋಗ್ತಾ ಇತ್ತು, ಸಾಯಂಕಾಲ ಬರ್ತಾ ಇತ್ತು. ಅದು ಬಂದು ಅಮೃತ ತುಲ್ಯ ಹಾಲನ್ನು ಕೊಡ್ತಾ ಇತ್ತು, ಮೊಸರು, ಬೆಂಜನ ಮತ್ತೆ ಅದು ತುಪ್ಪ, ಅದೇ ತಿಂದು ನಿಮಗೆ ಸಹ ಗೊತ್ತಿರಬಹುದು ಅಲ್ವಾ. ಅದನ್ನು ತಿಂದು ನಾವು ದೊಡ್ಡದಾದವರು. ಅದರಿಂದ ಅದು ಸಾಕ್ಲಿಕ್ಕೆ ಈಸಿ, ದೊಡ್ಡ ವಿಷಯ. ನೋಡಿ, ಕೊರೋನಾ ನಮ್ಗೆ ಒಂದು ಒಳ್ಳೆ ಪಾಠ ಕಲಿಸಿತ್ತು. 3 ಚೇತಾವಣಿ ಕೊಟ್ಟಿತ್ತು. ಏನು ಕೊಟ್ಟಿದೆ ಅಂದ್ರೆ ನೋಡಿ, 2 ಕಾಲಿನ ಪ್ರಾಣಿಗಳನ್ನು ಒಳಗಡೆ ಕೂತ್ಕೊಳ್ಳಿಸಿತ್ತು ಅಲ್ವಾ. ಪ್ರಕೃತಿ ತನ್ನಷ್ಟಕ್ಕೆ ಶುದ್ಧ ಆಯ್ತು. ಅದನ್ನು ಯಾರು ಇಲ್ಲಿ ಮೇಲು? ಕೊರೋನಾದಲ್ಲಿ ನಮ್ಗೆ ಗೊತ್ತಾದದ್ದು ಒಂದೇ, ಊಟ ಮಾತ್ರ. ಊಟ ನಮ್ಗೆ ಇಲ್ಲದಿದ್ರೆ ನಾವು ಬದುಕಲಿಕ್ಕೆ ಸಹ, ಬೇರೆ ಏನು ಇಲ್ಲದಿದ್ರು ನಾವು ಬದುಕಬಹುದು, ಊಟ ಇಲ್ಲದ್ರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅದರ ಬಗ್ಗೆ ನಾವು ಗಮನ ಕೊಡಬೇಕು. ಆಕ್ಸಿಜನ್ ಇರಲಿಲ್ಲ ಆಗ. ನಮ್ಮ ಎಷ್ಟು ಮರಗಳು ನೋಡಿ, ಎಲ್ಲ ಕಡೆ ಅಕೇಶಿಯ ಬಂದು ಬಿಟ್ಟಿದೆ, ನಿಮ್ಗೆ ನೋಡಿರ್ಬೋದು. ಅಕೇಶಿಯ ಪ್ರಾಣಿಗೂ ಒಳ್ಳೇದಲ್ಲ, ಭೂಮಿಗೂ ಒಳ್ಳೇದಲ್ಲ, ಭೂಮಿಯ ನೀರನ್ನು ಎಳೆಯುತ್ತದೆ, ಅದರ ನಮಗೂ ಒಳ್ಳೇದಲ್ಲ. ಅದರ ಪಕ್ಕದಲ್ಲಿದ್ರೆ ರೋಗಗಳು, ಲಂಗ್ಸ್ ಕ್ಯಾನ್ಸರ್ ಬರ್ತಾ ಇದೆ, ಅದು ನಿಮ್ಗೆ ಗೊತ್ತೇ ಇಲ್ಲ. ಲಂಗ್ಸ್ ಕ್ಯಾನ್ಸರ್ ಅದರ ಹೂ ಬಿಡುವಾಗ ಲಂಗ್ಸ್ ನ ಇದು ಬರ್ತದೆ, ದುಂಬಿಗೂ ಒಳ್ಳೇದಲ್ಲ. ತುಂಬಾ ಸೀರಿಯಸ್ ವಿಷಯ. ಅದರಿಂದ ಗೋ ಸಾಕ್ಲಿಕ್ಕೆ ನಾನು ಇದು ಹೇಳಿದ್ದು, ಪುನಃ ಆ ಕಡೆಗೆ ಬರಬೇಕು. ಗೋವನ್ನು, ಗೋಮಾಲಗಳನ್ನು ಉಳಿಸಬೇಕು. ನಮ್ಮ ಜಾಗವನ್ನು ಈಗ ಗುತ್ತು, ನಾನು ಇದನ್ನೊಂದು ಶಬ್ದ ಹೇಳಲೇಬೇಕು, ಗುತ್ತು ಬರಿಕೆಯಲ್ಲಿ ತುಳುನಾಡಲ್ಲಿ ಒಂದು ಸಿಸ್ಟಮ್ ಮಾಡಿದ್ದಾರೆ. ಆ ಸಿಸ್ಟಮ್ ತುಂಬಾ ಚೆನ್ನಾಗಿರುವಂತ ಸಿಸ್ಟಮ್, ಅದು ಬ್ರೇಕ್ ಆಗಿದೆ. ಎಲ್ಲಾ ಗುತ್ತಿನ ಮನೆಯಲ್ಲಿ ನಮ್ದು ವೈದಿಕ ಜೀವನ ಶೈಲಿಯಲ್ಲಿ ಇದ್ರೆ ಆ ಗುತ್ತಿನ ಒಂದು ಕತ್ತೆ ಬೇರೆ ಇತ್ತು. ಅಲ್ಲಿ ಇವತ್ತು ಕೆಲವು ಗುತ್ತುಗಳಲ್ಲಿ ದೀಪ ಇಡ್ಲಿಕ್ಕೆ ಜನ ಇಲ್ಲ. ನಾವು ನೋಡಿದ್ದೇವೆ, ಜಾಗ ಹಾಗೆ ಪಾಲು ಬಿದ್ದಿದೆ, ಡಿವೈಡ್ ಆಗಿದೆ. ಅಂತ ಹೀನ ಪರಿಸ್ಥಿತಿಯಲ್ಲಿದೆ. ಮುಂದೆ ಏನಂತ ನಮ್ಗೆ ಸಹ, ಅದಕ್ಕೆ ನಾವು ಈ ಸಂಸ್ಥೆಯನ್ನು ಇವತ್ತು ಹೆಚ್ಚಿನ ಗುತ್ತುಗಳಲ್ಲಿ ನಾವು ಸಹ ಪ್ರಯತ್ನ ಮಾಡ್ತಾ ಇದ್ದೇವೆ. ಯಾರ್ಯಾರ ಹತ್ರ ಜಾಗ ಇದ್ದೇವೆ, ಈಗ ಹೊಳ್ಳರಬಲ್ಲೆಯಲ್ಲಿ ನಾವು ನಾರಾಯಣ ಹೊಳ್ಳರ್ ಅಂತ ಇದ್ದಾರೆ, ಅವರಲ್ಲಿ ಅದು ಗುತ್ತಿನ ಮನೆ, ಅಲ್ಲಿ ಗೋವುಗಳನ್ನು ಒಂದು 35 ದನ ಸಾಕ್ತಾ ಇದ್ದಾರೆ ಅವರು. ಹಾಗೆ ಕೆಲವು ಟರ್ನ್ ಮಾಡ್ತಾ ಇದ್ದೇವೆ ಭಗವಂತನ ಕೃಪೆಯಿಂದ. ಹಾಗೆ ಆ ಗೋವು ಸಾಕ್ಲಿಕ್ಕೆ ಸುಲಭ. ನಾವು ಸಾಕಿರೋದು ಯಾವುದು? ಪ್ರಾದೇಶಿಕ, ದೇಶಿ. ಅಲ್ಲಿ ಪ್ರಾದೇಶಿಕ, ದೇಶಿ ಅಂದ್ರೆ ನಾವು ಇಡೀ ಇಂಡಿಯಾದಲ್ಲಿ ದೇಶಿ. ಅದು ಪ್ರಾದೇಶಿಕ. ಪ್ರಾದೇಶಿಕ ಅಂದ್ರೆ ಈಗ ಇಲ್ಲಿ ಲೋಕಲ್ ಮಲೆನಾಡು ಗಿಡ್ಡ, ಕಾಸರಗೋಡಿಂದ ಹಿಡಿದು ಕಾರವಾರ ತನಕ ಇದು ಮಲೆನಾಡು ಗಿಡ್ಡ ಪ್ರದೇಶ. ಯಾಕೆಂದ್ರೆ ಇದು ಈ ಪ್ರದೇಶ ಏನಿದೆ, ಗುಡ್ಡಗಾಡು ಬೆಟ್ಟಗಾಡು ಇರುವಂತಹ ಪ್ರದೇಶ, ಇಲ್ಲಿ ಮಲೆಗಳು ಬೀಳ್ತಾ ಇದೆ ಅಲ್ವಾ ಜಾಸ್ತಿ, ಅದಕ್ಕೆ ಮಲೆನಾಡು ಅಂತ ಹೇಳ್ತೇವೆ. ಈ ಮಲೆನಾಡುದಲ್ಲಿ ಬೆಟ್ಟಗಳನ್ನು ಹತ್ತಲಿಕ್ಕೆ ಇಳಿಲಿಕ್ಕೆ ಸುಲಭವಾಗಿದೆ. ಮಲೆಯಲ್ಲಿ ಇಮ್ಯುನಿಟಿ ಪವರ್ ಬೇಕಲ್ಲ ಅದಕ್ಕೆ. ಮಲೆಯಲ್ಲಿ 6 ತಿಂಗಳು ಇಲ್ಲಿ ಮಲೆ ಇರ್ತದೆ, ಮೊದಲೆಲ್ಲ ಹಾಗೆ ಮಲೆ ಇತ್ತು. ಅದಕ್ಕೆ ತಕ್ಕಾಗಿ ದೇಹ ರಚನೆ ಆಗೇ ಇದೆ ಅದರದ್ದು, ಅದು ಇಲ್ಲಿ ನಡೆಯುತ್ತದೆ. ಇಲ್ಲಿ ಗೀರು ಬರುವುದಿಲ್ಲ. ಅದೇ ಮಲೆನಾಡು ಗಿಡ್ಡ ಸಾಕ್ಲಿಕ್ಕೆ ಈಸಿ, ಅದನ್ನು ಅದರಷ್ಟಕ್ಕೆ ಬಿಟ್ಟು ಈಗ ನಮ್ಮ ದನ ಹೋಗ್ತದೆ, ಬೆಳಿಗ್ಗೆ ಹೋಯ್ತು ಸಾಯಂಕಾಲ ಬಂತು, ಎಷ್ಟು ಗಟ್ಟಿ ಮುಟ್ಟಾಗಿದೆ. ಅದು ದೊಡ್ಡ ದೊಡ್ಡ ಇದನ್ನೆಲ್ಲ ಹಾರೆ, ಅದಕ್ಕೆ ಗ್ರೇಸಿಂಗ್ ಲ್ಯಾಂಡ್ ಬೇಕು. ಮೇಲೆ ಗುಡ್ಡಕ್ಕೆ ಬಿಟ್ಟು ಬಿಟ್ರೆ ಮೊದಲೆಲ್ಲ ನಾವೇನ್ ಮಾಡ್ತಾ ಇದ್ದೇವೆ, ನಮ್ಮ ನಮ್ಮ ಜಾಗಕ್ಕೆ ಬೇಲಿ ಆಗ್ತಾ ಇದ್ದು, ತೋಟ ಅಥವಾ ಗದ್ದೆಗೆ ಬರಬಾರ್ದಂತ ಬೇಲಿ ಗಟ್ಟಿ ಮಾಡಿಬಿಟ್ರೆ ಗುಡ್ಡೆಯಲ್ಲಿ ಎಷ್ಟು ಬೇಕಾದ್ರೂ ಮೇಲೆ ಅದು ಒಳ್ಳೆ ಸೊಪ್ಪುಗಳನ್ನು ತಿಂದು ಅಮೃತ ತುಲ್ಯ ಹಾಲನ್ನು ಕೊಡ್ತಾ ಇತ್ತು, ಗೊಬ್ಬರವನ್ನು ಕೊಡ್ತಾ ಇತ್ತು, ಗೋಮೂತ್ರವನ್ನು ಕೊಡ್ತಾ, ತುಂಬಾ ಒಳ್ಳೆ ಸಿಸ್ಟಮ್. ನೀವು ಅದನ್ನು ಜಾಸ್ತಿ ಪ್ರಚಾರ ಮಾಡಬೇಕು ನಿಮ್ಮ ಆಕಾಶವಾಣಿಯಿಂದಲೂ. ಇದುವೇ ಪರ್ಫೆಕ್ಟ್ ಸಜೆಷನ್ ಫಾರ್ ನಡೆಯುವಂತ ಎಲ್ಲಾ ಸಮಸ್ಯೆಗೆ ಇದೆ. ಯಾಕೆಂದ್ರೆ ನಾವು ಪ್ರಕೃತಿಯೊಟ್ಟಿಗೆ ಅದನ್ನು ಆಟ ಆಡಿದ್ದೇವೆ. ಆ ಗುಡ್ಡದಲ್ಲಿ ಮೇದು ಬಂದಂತಹ ದನಗಳನ್ನು ನಾವು ಆರಾಮದಲ್ಲಿ ಸಾಕಬಹುದು, ಏನು ದೊಡ್ಡ ಖರ್ಚಲ್ಲ. ಪ್ರಾದೇಶಿಕ, ಇಲ್ಲಿ ಮಲೆನಾಡು ಗಿಡ್ಡ. ಕೇರಳಕ್ಕೆ ಸ್ವಲ್ಪ ನೀವು ಕಾಸರಗೋಡಿಂದ ಕೆಳಗಿಡೋದೆ ಕಣ್ಣೂರಲ್ಲಿ ವೇಚೂರು ಅಂತ ಇದೆ. ವೇಚೂರು ಮಲೆನಾಡು ಗಿಡ್ಡದ ಹಾಗೆ ಇರ್ತದೆ, ಸ್ವಲ್ಪ ಚೇಂಜಸ್ ಇರ್ತದೆ. ಪುಂಗನೂರು ಅಂತ ನಿಮ್ಮ ಫೇಮಸ್ ತಲಿಯ ಅದು ಎಲ್ರಿಗೆ, ಆ ಕಡೆ ಪುಂಗನೂರು ಅಂತ ಇದೆ. ಹಾಗೆ ನೀವು ಮಹಾರಾಷ್ಟ್ರಕ್ಕೆ ಹೋದ ಕೃಷ್ಣವೇಣಿ, ಕೃಷ್ಣವೇಣಿ ಕರ್ನಾಟಕದಲ್ಲಿ ಬಾರ್ಡರ್ ಅಲ್ಲಿ ಬರ್ತದೆ. ಹಾಗೆ ಬೇರೆ ಬೇರೆ ಡಾಂಗಿ ಇಂತ ತಲಿಗಳು, ಗೀರ್. ಗುಜರಾತ್ ಹೋದ್ರೆ ಗೀರ್, ಗುಜರಾತ್ ಇಂದ ಉತ್ತರ ಗುಜರಾತ್ ಹೋದ್ರೆ ಅಲ್ಲಿ ಕಾಂಕ್ರೀಜ್ ಅಂತ ಇರ್ತದೆ, ದೊಡ್ಡ ದೊಡ್ಡ ಕೊಂಬಿದು. ಹಾಗೆ ಅಲ್ಲಿಂದ ಮೇಲೆ ಗುಜರಾತ್ ಅಲ್ಲಿ ರಾಜಸ್ಥಾನದಲ್ಲಿ ಮೇಲೆ ಹೋದ್ರೆ ರಾಟಿ ಇದೆ, ಮೇವಾತಿ ಇದೆ. ಅಲ್ಲಿಂದ ಪಾಕಿಸ್ತಾನ ಬಾರ್ಡರ್ ಆಗದೆ ಸಿಂಧು ಪ್ರದೇಶಕ್ಕೆ ಹೋದ್ರೆ ಅಲ್ಲಿ ಲಾಲ್ ಸಿಂಧಿ ಅಂತ ಇರ್ತವೆ, ಶಾಹಿವಾಲಿ ಇದೆ. ಹಾಗೆ ಬೇರೆ ಬೇರೆ ಬ್ರೀಡ್ಗಳು, ಗಂಗಾಸಿರಿ ಅಂತ ಗಂಗಾ ಕಿನೇರೆಯಲ್ಲಿ ಇರುವಂತ ಇದೆ, ಹರಿಯಾಣವಿ ಅಂತ ಹರಿಯಾಣದ ಸ್ಟೈಲ್ ಅಲ್ಲಿ ಇರುವಂತ, ಹಿಮಾಲಯದಲ್ಲಿ ಚಿಕ್ಕ ಬ್ರೀಡ್ ನಮ್ಮ ಮಲೆನಾಡು ಗಿಡ್ಡದಾಗೆ, ಅಲ್ಲಿಯೂ ಆ ದನ ತುಂಬಾ ಕೂದಲಿರುವಂತಹ ಬ್ರೀಡ್. ಒಂದು ಪ್ರಾಣಿಗಳಲ್ಲಿ ಆ ಭಗವಂತ ಮಾಡಿದ ಸೃಷ್ಟಿ, ಇದನ್ನು ನಾವು ಅರ್ಥ ಮಾಡಿಕೊಳ್ಳುವ. ನಾವು ಎಲ್ಲಿಂದಲೋ ಬಂದು ಇಲ್ಲಿ ಎಲ್ಲಿಂದ ಬಲಿಪಶು, ಇವತ್ತು ರೋಗಕ್ಕೂ ಕಾರಣ ಅದೇ, ನಾವು ಎಲ್ಲಿಂದಲೂ ತಂದು ಇಲ್ಲಿ ತಿಂತ ಇದ್ವ. ಈಗ ಉದಾಹರಣೆಗೆ ಒಂದು ಪ್ರಾಣಿಗಳಲ್ಲಿ ಯಾಕೆ ರೋಗ ಇಲ್ಲ ಅಂತ ಕೇಳಿದ್ರೆ ಅದು ಲೋಕಲ್ ಸೀಸನಲ್ ಅದನ್ನೇ ತಿಂತದೆ, ಹೊರಗಿಂದ ತರೋದಿಲ್ಲ. ಈಗ ನೀವು ಚಿಕ್ಕಮಂಗ್ಳೂರಿಂದ ಆನೆ ಬಂದ್ರೆ ಇಲ್ಲಿ ತಪ್ಪಿ ಏನಾದ್ರೂ ಬಂದ್ರೆ ಅದು ಇಲ್ಲಿಯ ಫುಡ್ ಅನ್ನೇ ತಿನ್ನೋದು, ಅಲ್ಲಿಂದ ತರೋದಿಲ್ಲ. ನನಗೆ ಅದು ಅಲ್ಲಿ ರಾಗಿ ಮುದ್ದೆನೇ ಇಷ್ಟ ಅಂತ ಇಲ್ಲಿ ಇಲ್ಲಿ ಅದನ್ನು ತಿನ್ನೋದು. ಹಾಗೆ ಅದು ಎಷ್ಟು ಬೇಕು ಅದೇ. ಶಾಖಾಹಾರಿ ಪ್ರಾಣಿಗಳು ರಾತ್ರಿ ತಿನ್ನೋದಿಲ್ಲ, 6 ಗಂಟೆಗೆ ಮಲಗಿಬಿಡ್ತದೆ. ಹುಲಿಗಳು ರಾತ್ರಿ ತಿಂತದೆ, ಬೆಳಿಗ್ಗೆ ಅದು ರೆಸ್ಟ್ ಅಲ್ಲಿ ಇರ್ತದೆ. ಮತ್ತೆ ಒಮ್ಮೆ ತಿಂದ್ರೆ ಒಂದು ವಾರ ತಿನ್ನೋದಿಲ್ಲ. ನಾವು ಕೆಟ್ಟಿದ್ದೇವೆ ಮನುಷ್ಯರಿಗೆ, ಅದಕ್ಕೆ ಧರ್ಮ ಎಲ್ಲ ಮನುಷ್ಯರಿಗೆ. ಹಾಗೆ ಆ ಪ್ರಾದೇಶಿಕ ತಳಿಗಳನ್ನು ಉಳಿಸುವ ದೃಷ್ಟಿಯಿಂದ ನಾವು ಈ ರೀತಿ ಕಾರ್ಯಕ್ರಮವನ್ನು ಮಾಡ್ತೇವೆ. ಈಗ ಅದನ್ನು ಉಳಿಸಬೇಕಲ್ವಾ, ಹೇಗೆ ಉಳಿಸುವುದು? ಆ ಉಳಿಸಲಿಕ್ಕೆ ನಾವು ಒಂದು ಪ್ಲಾನ್ ಮಾಡಿದ್ವಿ. ಗ್ರಾಮ ಗ್ರಾಮಗಳಲ್ಲಿ ಒಂದೊಂದು ಗೋಶಾಲೆ ಆಗಬೇಕು, ಮನೆ ಮನೆಯಲ್ಲಿ ಗೋಗಳನ್ನು ಸಾಕಬೇಕು. ಆ ಮನೆ ಮನೆಯಲ್ಲಿ ಸಾಕಬೇಕಾದ್ರೆ ಅವರಿಗೆ ಒಂದಷ್ಟು ಅದರ ಆದಾಯ ಬೇಕು. ಈಗ ಕೆಲವು ಕಡೆ ನಾವು ಗೋಶ ಒಂದು 300-400 ಮನೆಯಲ್ಲಿ ಪ್ರೇರಣೆ ಕೊಟ್ಟಿದ್ದೇವೆ, ಸಾಕ್ತಾ ಇದ್ದಾರೆ. ಕೆಲವು ಕಡೆ ಗೋಶಾಲೆನೂ ಆಗಿದೆ, ತುಂಬಾ ಜನರಿಗೆ ಅದರ ಬೆನಿಫಿಟ್ ಸಿಕ್. ಇದರ ಒಂದಷ್ಟು ಉತ್ಪನ್ನಗಳನ್ನು, ಉಪ ಉತ್ಪನ್ನಗಳನ್ನು ಮಾಡಬಹುದು. ಈಗ ಅದರ ಗೋಮಯ, ಗೋಮೂತ್ರ, ಹಾಲು, ತುಪ್ಪ, ಮೊಸರಿನಿಂದ ಉಪ ಉತ್ಪನ್ನಗಳನ್ನು ಮಾಡಬಹುದು. ಹೇಗೆ? ಗೋ ಉತ್ಪನ್ನಗಳಿಂದ. ಗೋವು ಯಾಕೆ ಎಲ್ಲರಿಗೂ ಶ್ರೇಷ್ಠ ಅಂತ ಹೇಳಿದ್ರೆ, ಇನ್ನೊಂದು, ಗೋಮಯ ನಮ್ಮ ಶರೀರಕ್ಕೂ ಒಳ್ಳೇದು. ಗೋಮಯ ವಸತಿ ಲಕ್ಷ್ಮಿ ಅಂತ ಇದೆ. ಈಗ ಗೋಮಯದಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಗುಣ ಇದೆ, ಆಂಟಿ ರೇಡಿಯೇಷನ್, ಆಂಟಿ ಫಂಗಲ್ ಗುಣ ಇದೆ. ಯಾವುದೇ ರೀತಿಯ ರೋಗ ಇದು ಬರುವುದಿಲ್ಲ ಗೋಮಯ ಹಾಕಿದ್ರೆ. ನಾವು ಶುದ್ಧ ಆಗ್ಬೇಕಾದ್ರೆ ಏನ್ ಹೇಳ್ತಾರೆ ವೇದದಲ್ಲಿ? ಗೋಮಯ ಸಾರ್ಲೇಬೇಕು ನೀವು, ಎಲ್ಲಿ ದೇವರನ್ನು. ಯಾಕೆ? ಆ ವಿಷ ಬರುವುದಿಲ್ಲ. ಉದಾಹರಣೆಗೆ ನಿಮಗೆ ಭೋಪಾಲದಲ್ಲಿ ಅಗ್ನಿ ಗ್ಯಾಸ್ ಟ್ರಾಜಿಡಿ ಆಯ್ತು, ಒಂದು 74-84 ಅಲ್ಲಿ ಏನಾದದ್ದು. ಆಗ ಅಲ್ಲಿ ಒಂದು ಏರಿಯಾದಲ್ಲಿ ಅದು ಸತ್ಯನಾರಾಯಣ ಪೂಜೆ ಆಗಿತ್ತು, ಅಲ್ಲಿ ಏನಾಗ ತೊಂದರೆ ಆಗ್ಲಿ. ಯಾಕೆ ಅಂತ ಜರ್ಮನ್ ಸೈಂಟಿಸ್ಟ್ಗಳು ಇಲ್ಲಿ ಬಂದ್ರು, ಬಂದು ಇಲ್ಲಿ ನೋಡಿದಾಗ ಅಲ್ಲಿ ಆ ಗೋಮಯದಲ್ಲಿ ಅಲ್ಲಿ ಗೋಮಯ ಸಾರಿಸಿತ್ತು. ಸತ್ಯನಾರಾಯಣ ಪೂಜೆ ಇದ್ದ ಕಾರಣ ತುಪ್ಪದ ದೀಪ, ಆಗ ತುಪ್ಪ ಎಲ್ಲ ಒರಿಜಿನಲ್ ಸಿಗ್ತಾ ಇತ್ತು, ತುಪ್ಪದ ದೀಪ ಉರಿಯುತ್ತಿತ್ತು. ಅದರಿಂದ ಅಲ್ಲಿ ಯಾರು ಏನು ಅಷ್ಟು ದೊಡ್ಡ ಏನು ಪ್ರಾಬ್ಲಮ್ಸ್ ಆಗ್ಲಿಲ್ಲ ಅಲ್ವಾ. ಅವರು ರಿಸರ್ಚ್ ಮಾಡಿದ್ರು, ರಿಸರ್ಚ್ ಮಾಡಿದಾಗ ಅವರಿಗೆ ಗೊತ್ತಾಯ್ತು, ಜರ್ಮನ್ ಸೈಂಟಿಸ್ಟ್ಗಳಿಗೆ ಫ್ರೆಶ್ ಕೌಡಂಗಲ್ಲಿ 24.11 ಅಷ್ಟು ಆಕ್ಸಿಜನ್ ಇದೆ ಅಂತ. ಸೈಂಟಿಸ್ಟ್ಗಳಿಗೆ ಹೇಳಿದ ಮಾತು ನಾನು ಹೇಳು, 24.11 ಅಷ್ಟು ಆಕ್ಸಿಜನ್ ಗೋಮಯದಲ್ಲಿ. ಇದನ್ನು ನಾವು ಬೇಕಾದ್ರೆ ಪ್ರಾಕ್ಟಿಕಲ್ ತೋರಿಸಬಹುದು. ಬೆರಣಿ ಆದ್ರೆ, ಈಗ ನಾವು ಇಲ್ಲಿ ನೋಡ್ತಾ ಇದ್ರಿ, ಅದು 30 ಬೆರಣಿ ಆದ್ರೆ ಅದರಲ್ಲಿ 10% ಜಾಸ್ತಿ ಬಿದ್ದು ಅದು ಇನ್ನೂ ಜಾಸ್ತಿ ಆಕ್ಸಿಜನ್. ಗೋವಿನ ಯಾವುದೇ ವಸ್ತು ಹಾಲಾಗುವುದಿಲ್ಲ, ಅದರ ಇದು ಪೊಟೆನ್ಸಿ ಜಾಸ್ತಿ ಆಗ್ತಾ ಹೋಗ್ತದೆ. ಉದಾಹರಣೆಗೆ ನಿಮಗೆ ಹಾಲನ್ನು ಹೆಪ್ಪು ಕಟ್ಟಿದರೆ ಮೊಸರಾಗ್ತದೆ, ಅದರಲ್ಲಿ ಬೇರೆಯೇ ಗುಣ. ಅದನ್ನು ಕಡೆಯಿದ್ರೆ ಬೆಣ್ಣೆ ಸಿಗ್ತದೆ, ಮಜ್ಜಿಗೆ ಸಿಗ್ತದೆ. ಮಜ್ಜಿಗೆ ಹೊಟ್ಟೆಗೆ ತುಂಬ ಒಳ್ಳೆಯ ಔಷಧಿ, ಅದು ಔಷಧಿ. ಅದು ಬೆಣ್ಣೆ ಇನ್ನೂ ಒಳ್ಳೆಯದು, ನಿಮ್ಮ ವೃದ್ಧಾಪ್ಯವನ್ನು ನಿಲ್ಲಿಸ್ತದೆ, ರೋಗದ ಶರೀರದ ಎಲ್ಲ ರೋಗವನ್ನು ತೆಗೆದು ಬಿಸಾಕ್ತದೆ. ಭಗವಂತ ಅದಕ್ಕೆ ಬೆಣ್ಣೆಯನ್ನು ಕದ್ದು ಬೆಣ್ಣೆಕಲ್ಲ ಕೃಷ್ಣ ಅಂತ, ತನ್ನ ಹೆಸರಲ್ಲಿ ಬೆಣ್ಣೆಕಲ್ಲ ಅಂತ ಇಟ್ಟ ಅಲ್ವಾ. ಮಾಕಂಚೂರ ಅಂತವನಿಗೆ ಕಲ್ಲ ಅಂತ ಇಟ್ಕೊಂಡು ಬೆಣ್ಣೆಯನ್ನು ಕದೀತಾ ಇದ್ದ ಅಲ್ವಾ. ಇನ್ನೊಂದು, ಅದನ್ನು ಬೆಣ್ಣೆಯನ್ನು ಕಾಯಿಸಿದ್ರೆ ತುಪ್ಪ, ತುಪ್ಪ ಆಯುರ್ವೈಘೃತಂ ಅಂತ ಹೇಳಿದೆ ವೇದ, ಆಯುಷ್ಯ ತುಪ್ಪ ಅಂತ. ಯಾಕೆಂದ್ರೆ ಇದು ಗೋವಿನ ಎಲ್ಲ ಹಾಲಿನಿಂದ ಬಂದಂತ ಪ್ರಾಡಕ್ಟ್ ಡೈರೆಕ್ಟ್ ನಮ್ಮ ಸಪ್ತ ಧಾತುಗಳನ್ನು ಶುದ್ಧ ಮಾಡ್ತದೆ, ಯಾವುದೇ ವೇಸ್ಟ್ ಹೋಗುದಿಲ್ಲ. ಬಾಕಿ ಆಹಾರದಲ್ಲಿ ವೇಸ್ಟ್ ಹೋಗ್ತದೆ, ಅದರಲ್ಲಿ ವೇಸ್ಟ್ ಹೋಗುದಿಲ್ಲ. ಹಾಗೆ ಅಲ್ಲಿಂದ ಯಾವುದೇ ಹಾಲು, ಹಾಲಲ್ಲಿಯೂ ಹಾಲಾಗುದಿಲ್ಲ. ಗೋಮೂತ್ರ, ಗೋಮೂತ್ರವನ್ನು 1000 ವರ್ಷ ಇಟ್ಟರು ಅದು ಹಾಲಾಗುದಿಲ್ಲ. ಗಂಗೆಯ ವಾಸ ಇದೆ, ಮತ್ತೆ ಅದರ ನೀವು ತುಂಬಾ ದಿನದಲ್ಲಿ ಇಟ್ಟಂತಹ ಗೋಮೂತ್ರವನ್ನು ಗಿಡಗಳಿಗೆ, ಅದು ಫೆಸ್ಟಿಸೈಡ್, ಅದು ಫೇಸ್ಟ್ ಕಂಟ್ರೋಲ್ ಇರ್ತದೆ, ಯಾವುದೇ ಕ್ರಿಮಿಕೀಟಗಳು ಬರುವುದಿಲ್ಲ ಗೋಮೂತ್ರದ ಇದಕ್ಕೆ, ಅದರ ಘಾಟೆ ಬೇರೆ, ಅದು ಸ್ಟ್ರಾಂಗ್ ಆಗ್ತಾ ಹೋಗ್ತದೆ. ಹಾಗೆ ಬೆರಣಿನು ಕೌಡಂಗನು ತಟ್ಟಿದರೆ ಅದು ಕುರುಳಾದರೆ ಅದನ್ನು ಅದರಲ್ಲಿ 10% ಜಾಸ್ತಿ, ಮತ್ತೆ ಅದನ್ನು ಸುಟ್ಟರೆ ಭಸ್ಮ ಮಾಡಿದರೆ ಅದು ಇನ್ನೂ 10% ಜಾಸ್ತಿ ಅಂತ ಸೈಂಟಿಸ್ಟ್ಗಳು ಹೇಳ್ತು, ನಾವೆಲ್ಲ ಹೇಳ್ತು. ಅದನ್ನು ನಮ್ಮ ಪೂರ್ವಜರು ಮೊದಲೇ ಇದೆ, ಇಟ್ಟರೆ ಸೆಗಣಿಯಾದೆ, ತಟ್ಟಿದರೆ ಕುರುಳಾದೆ, ಮತ್ತೆ ಸುಟ್ಟರೆ ನುಸುಲಿಗೆ ವಿಭೂತಿಯಾದೆ, ನೀನು ಯಾರಿಗೆ ಆದೆವು ಎಲೆ ಮಾನವೇ ಅಂತ. ಭಗವಂತ ಅದಕ್ಕೆ ಆ ರಕ್ಷಣೆಯನ್ನು ಮಾಡಲಿಕ್ಕೆ ಬಂದದ್ದು. ಗೋ ಮನೆಯಲ್ಲಿ ಇದ್ರೂ ಸಾಕು ಅಪ್ಪ, ನಿಮ್ಮ ಯಾವುದೇ ರೋಗ ಬರುವುದಿಲ್ಲ ಅದಕ್ಕೆ. ಹಾಗೆ ಆ ಸೆಗಣಿಯನ್ನು ನಾವು ಹಾಕಿ ಸ್ನಾನ ಮಾಡಬಹುದು, ಯತಿಗಳಿಗೆ ಎಲ್ರಿಗೆ ಗೋಮಯ ಮತ್ತು ಮಣ್ಣನ್ನು ಮೃತ್ತಿಕೆ ಹಾಕಿ ಸ್ನಾನ ಮಾಡಬೇಕಂತ ಹೇಳಿ, ಅದು ಶುದ್ಧ ಅಂತ ಹೇಳಿ ಸೈನ್ಸ್ ಅದನ್ನು ಹೇಳ್ತಾ ಇದೆ. ಆಂಟಿ ಬ್ಯಾಕ್ಟೀರಿಯಲ್ ಅಂತ, ಬ್ಯಾಕ್ಟೀರಿಯಲ್ ಗುಣ ಇದೆ, ನೀವು ನೋಡ್ಬೋದು ಅದನ್ನು ಹಾಕಿ ಅನುಭವಿಸಿದ್ರೆ ನೋಡಿ. ಸ್ಕಿನ್ ಸಾಫ್ಟ್ ಆಗ್ತದೆ, ಸ್ಕಿನ್ನಲ್ಲಿ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡುವ ಕೋಶಿಕಗಳಿರ್ತದೆ, ನೀವು ಕೆಮಿಕಲ್ ಹಾಕಿದರೆ ಅದು ಸಾಯ್ತದೆ. ಇದು ಸೈನ್ಸ್ ಇದು ನಮ್ಮದು. ಅದಕ್ಕೆ ನಾವು ಗೋಮಯದಿಂದ ಸೋಪ್ ಮಾಡ್ತೇವೆ, ಸೋಪ್ಗಳನ್ನು ಬೇರೆ ಬೇರೆ ರೀತಿಯ ಪೌಡರ್ಗಳನ್ನು ಮಾಡ್ತದೆ ಫೇಸ್ಗೆ, ಗೋಮಯಕ್ಕೆ, ಇದಕ್ಕೆಲ್ಲ ಮಾಡ್ತೇವೆ. ತುಂಬ ಒಳ್ಳೆ ರಿಸಲ್ಟ್ ಅದು. ಅನ್ಫಾರ್ಚುನೇಟ್ಲಿ ಅಂತ ಹೇಳ್ತೇವೆ ನಾನು, ದುರದೃಷ್ಟವಶಾತ್ ನಮಗೆ ಅದರ ಜನರಿಗೆ ಪರಿಚಯ ನಾವು ಮಾಡಲಿಕ್ಕೂ ಆಗ್ತಾ ಇಲ್ಲ. ಡಾಕ್ಟರ್ ಮುಖಾಂತರನೇ ಅದನ್ನು ಮಾಡಿಸಬೇಕಾಗ್ತದೆ ಅಲ್ಲ. ಮೊದಲೆಲ್ಲ ಅದೊಂದು ಸಾಮಾನ್ಯ ಇತ್ತು, ಯಾಕೆ ಈಗ ಆ ಒಂದು ರೂಲ್ಸ್ ತಂದಿದ್ದಾರೆ ಜನರಿಗೆ. ಫೋರ್ಸೆಬಲ್ ಅದನ್ನು ಎಲ್ರಿಗೆ ಟ್ರೈನಿಂಗ್ ಕೊಡ್ತಿದ್ದೇವೆ. ಯಾರಾದರೂ ಟ್ರೈನಿಂಗ್ ಬರುವುದಾದ್ರೆ ನಾವು ಟ್ರೈನಿಂಗ್ ಕೊಡ್ತೇವೆ. 1000 ಜನರಿಗೆ ಟ್ರೈನಿಂಗ್ ಕೊಟ್ಟಿದ್ದೇವೆ. ಹೀಗೆ ಹೇಗೆ ಮಾಡಬಹುದು ನೀವು, ಆತ್ಮನಿರ್ಭರ ಗೋಶಾಲೆ ಹೇಗೆ ಮಾಡಬಹುದು, ಸೋಪ್ ಮಾಡ್ತೇವೆ, ಅದು ಅದರಿಂದ ಒಂದಷ್ಟು ಜನರಿಗೆ ಲಾಭ ಆಗ್ತದೆ. ನೀವು ಸ್ನಾನ ಮಾಡಿದ ನಂತರ ಆ ನೀರು ಹೋದ್ರೆ ಭೂಮಿಗೆ ಒಳ್ಳೇದಲ್ವಾ. ಈಗ ಡೆಲ್ಲಿಯಲ್ಲಿ ಬರುವಂತ ನಾನು ಹೇಳಿದೆ, ಆಗ ಡೆಲ್ಲಿ ನದಿ ಹಾಲಾಗ್ತಾ ಇದೆ, 2 ಕೋಟಿ ಸೋಪ್ ನೀವು ನೀರಿಗೆ ಹಾಕಿದ್ರಲ್ಲ ಕೆಮಿಕಲ್ಸ್, ಭೂಮಿ ಹಾಲಾಗುದಲ್ವಾ, ನೀರು ಹಾಲಾಗ್ತದೆ, ನಿಮ್ಗೆ ತೊಂದರೆ ಅಲ್ವಾ. ಅದರ ಬದಲು ಇದನ್ನು ಮಾಡಿದ್ರೆ ಅಲ್ಲಿ ಮೈಕ್ರೋ ಆರ್ಗನ್ಸ್ ಇರ್ತದೆ, ನೀರನ್ನು ಶುದ್ಧ ಮಾಡುತ್ತದೆ. ನೀರನ್ನು ಶುದ್ಧ ಮಾಡುದು ಯಾವುದು, ಬ್ಯಾಕ್ಟೀರಿಯಾಗಳಲ್ವಾ, ಅದರಲ್ಲಿರುವಂತ ಮೀನುಗಳು ಇರಲಿ, ಅದು ಅದನ್ನು ತಿಂದು ಒಂದೊಂದು ಜೀವ ಜೀವಸ್ಯ ಪೋಷಣ ಅಲ್ವಾ, ಒಂದು ಜೀವ ಇನ್ನೊಂದು ಜೀವನೆಯನ್ನು ಪೋಷಣೆ ಮಾಡ್ತದೆ, ಅದು ಜೀವ ಜೀವಸ್ಯ ಜೀವನವನ್ನು ಮಾಡುತ್ತದೆ. ಗೋಮಯದಲ್ಲಿ ನಾವು ಒಂದಷ್ಟು ಸೋಪ ಅದನ್ನು ಬಳಸಬಹುದು. ಜನರು ಬಳಸಿದ್ರೆ 2 ಲಾಭ, ವಿದೇಶಿ ಕಂಪನಿಗಳನ್ನು ನಾವು ಇಲ್ಲಿ ನಿಲ್ಲಿಸಬಹುದು, ಸ್ವದೇಶಿಯನ್ನು ಬಳಸಬಹುದು. ಸ್ವದೇಶಿಯನ್ನು ಬಳಸಿದ ಗ್ರಾಮೋದ್ಯೋಗ ಹೆಚ್ಚಾಗ್ತದೆ, ಗೋವುಗಳ ಸಂಖ್ಯೆ ಹೆಚ್ಚಾಗ್ತದೆ, ಗ್ರಾಮದ ಜನರಿಗೆ ಒಳ್ಳೆ ಉದ್ಯೋಗನೂ ಸಿಗ್ತದೆ, ಆರೋಗ್ಯನೂ ಸಿಗ್ತದೆ, ಉದ್ಯೋಗನೂ ಸಿಗ್ತದೆ. ಗೋವಿನ ಗೊಬ್ಬರ ಭೂಮಿ ಫಲವತ್ತಾದ ನಿಮಗೆ ಸಂಪತ್ತು ಹೆಚ್ಚಾಗ್ತದೆ ಅಲ್ವಾ. ಎದಕ್ಕೆ ಸಂಪತ್ತು ಅಂತ, ಗೋ ಸಂಪತ್ತು ಅಂತ ಹೇಳಿದೆ, ಗೋ ಧನ ಅಂತ ಹೇಳಿದೆ. ಅದರ ನಂತರ ಒಂದು ಧೂಪವನ್ನು ಮಾಡ್ತೇವೆ ನಾವು, ಅದರಿಂದ ಧೂಪ ದಬ್ಬತ್ತಿ ನೀವು ನೋಡಿರಬಹುದು ಈಗ ಬರುವಾಗ, ಧೂಪದ ಬತ್ತಿ ನೋಡಿ, ಅದೊಂದು ಇನ್ನೊಂದು ವಿಶೇಷವಾದಂಥ ಇದು. ಹೊಗೆಯಲ್ಲಿ ಆಕ್ಸಿಜನ್ ಇದೆ, ನಾನು ಹೇಳಿದೆ ಆಗ, ಫುಲ್ ಆಫ್ ಆಕ್ಸಿಜನ್ ಇದೆ ಅದರಲ್ಲಿ. ನಾವು ಟೆಸ್ಟ್ ಮಾಡಿ ತೋರಿಸ್ತೇವೆ, ಎಲ್ಲಿ ಬೇಕಾದರೂ ಅದನ್ನು ಪ್ರೂವ್ ಮಾಡಿ ತೋರಿಸ್ತೇವೆ. ನಿಮ್ಮ ಯಾವ ಮಿಷಿನನ್ನು ತನ್ನಿ, ಅದರ ನಂತರ ನಿಮ್ಮ ಅದರ ನೀವು ಬಳಸುವುದು ಧೂಪ ಆಕ್ಸಿಜನಿಗೋಸ್ಕರ, ಅದರ ಬದಲು ಧೂಪ ಬಳಸಿ. ಶೃಂಗಾರ ಸಾಧನ ಸೋಪು ಅದರದೇ 1,000 ಕೋಟಿ ರೂಪಾಯಿ ಇದೆ, ಅದನ್ನೆಲ್ಲ ನೀವು ಟರ್ನ್ ಮಾಡಬಹುದಲ್ವ. ಲೋಕಲ್ ಜನರಿಗೆ ಅದು ಅಂಚಿ ಹೋಗ್ತದೆ ಅಲ್ವಾ, ಒಳ್ಳೆ ವಿಚಾರ ಅಲ್ವಾ. ಧೂಪವನ್ನು ಬಳಸಿ. ಈಗ ನಾವು ಎಷ್ಟೋ ಜನರಿಗೆ ಧೂಪ, ನಮ್ಮಲ್ಲಿ ಧೂಪನೇ ಇಲ್ಲ, ಅಷ್ಟು ಇದಿದೆ, ನಾವು ಕಲಿಸ್ತಾ ಇದ್ದೇವೆ, ಟ್ರೈನಿಂಗ್ ಕೊಡ್ತಾ ಇದ್ದೇವೆ ಜನರಿಗೆ, ಇದು ಧೂಪ ಮಾಡಿ ಅಂತ. ಮನೆ ಮನೆಯಲ್ಲಿ ಕೆಲಸ ಸಿಗ್ತದೆ ನಿಮಗೆ ಅಲ್ವಾ. ಇನ್ನೊಂದು ನಿಮ್ಮ ದಂತಮಂಜನ, ದಂತಮಂಜನ ನಮ್ಮ ಪೂರ್ವಜರೆಲ್ಲ ಮೊದಲು ಯಾವುದರಲ್ಲಿ ಉಜ್ತಾ ಇದ್ರು, ಕಡ್ಡಿ, ಕಡ್ಡಿ ಬೇರೆ ಬೇರೆ ಕಡ್ಡಿಗಳ ವರ್ಣನೆ ಇದೆ, ಎಲೆಗಳು, ಇದು ಕಾರ್ಬನ್, ಕಾರ್ಬನ್ ಅಂದ್ರೆ ಇದು ಮಜ್ಜಿ ಮತ್ತು ಇದು ಉಪ್ಪು, ಅದು ಉಪ್ಪು ಹಾಕಿಕೊಂಡು ಇತ್ತು. ನಮ್ಮ ಹಿರಿಯವರಿಗೆ ಗೊತ್ತಿತ್ತು ಇದು ಉಪ್ಪು ಮತ್ತು ಮಸಿ ಅಂತ. ಇವನ ಹಾರ್ಟ್ ಅಟ್ಯಾಕ್ ಆಗುವಂತ ಒಂದು ಸಮಯದಲ್ಲಿ ಒಂದು ಟ್ಯಾಬ್ಲೆಟ್ ಇದೆ, ನಾಲಿಗೆ ಅಡಿಯಲ್ಲಿಟ್ಟರೆ ಅದು ನಿಲ್ತದೆ, ಗೊತ್ತಿರಬಹುದು ನಿಮಗೆ. ಅದು ಇಮಿಡಿಯೇಟ್ಲಿ ನೀರಾಗ್ತದೆ 2 ಸೆಕೆಂಡಲ್ಲಿ, ಅದು ನಾಲಿಗೆಗೆ ಇಮಿಡಿಯೇಟ್ಲಿ ನಿಮಗೆ ಖಾರ ಇಟ್ಟರೂ ಗೊತ್ತಾಗ್ತದೆ, ಇಡೀ ಶರೀರ ಅದರ ರಿಯಾಕ್ಷನ್ ಮಾಡ್ತದೆ. ಆ ಬೆಳಿಗ್ಗೆ ನಮ್ಮಲ್ಲಿ ಕಾರ್ಬನ್ ಮತ್ತು ಇದು ಏನ್ ಹೇಳ್ತಾರೆ ಉಪ್ಪನ್ನು ಉಪಯೋಗ, ಅಥವಾ ಬೇರೆ ಬೇರೆ ಗಿಡಮೂಲಿಕೆಗಳ ಕಡ್ಡಿ ಅಥವಾ ಎಲೆಗಳನ್ನು ಉಪಯೋಗ, ಅದರಲ್ಲಿ ಏನು ಹಾನಿ ಇರಲಿಲ್ಲ, ಶರೀರದ ಒಳಗಡೆ ಹೊಟ್ಟೆಗೆ ಹೋದ್ರೇನು ಸಮಸ್ಯೆ ಇರಲಿಲ್ಲ. ಭಾರತ ಇಡೀ ಜಗದ್ಗುರು, ಅದು ಪ್ರಕೃತಿಗೆ ಹಾನಿ ಮಾಡದೆ ಬದುಕ್ತಾ ಇದ್ದವು. ನಮಗೆ ಕಾಲ್ಗೇಟ್ ತಂದು ಪೌಡರ್ ಫಾರ್ಮ್ ಅಲ್ಲಿ ಬಂದದ್ದು. ನಾನು ಪ್ರಕೃತಿಯನ್ನು ರಕ್ಷಣೆ ಮಾಡುವ ಇದು ಉದ್ದೇಶದಿಂದ ಹೇಳ್ತಾ, ಅದು ಎಷ್ಟು ಹಾರ್ಮ್ಫುಲ್ ಅಂತ ನೋಡಿ. ಈಗ ಕಾರ್ಬನ್ ಆಂಟಿ ಬ್ಯಾಕ್ಟೀರಿಯಲ್ಲಿ ನಿಮ್ಮ ಫ್ರಿಜ್ ಅಲ್ಲಿ ಇರಲಿ ವಾಟರ್ ಫಿಲ್ಟರ್ ಕಾರ್ಬನ್ ಇರೋದು. ಕಾರ್ಬನ್ ಅಷ್ಟು ಕೆಮಿಕಲ್ ಅನ್ನು ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವುದು ಯಾವುದಿಲ್ಲ. ಉಪ್ಪು ಮಾವನ್ನು ಉಪ್ಪಲ್ಲಿ ಹಾಕಿದ್ರೆ ಯಾವುದೇ ನೀರು ಉಪ್ಪಲ್ಲಿ ಹಾಕಿದ್ರೆ ಕಾರ್ಬನ್ ಅನ್ನು ಇದು ಬರುವುದಿಲ್ಲ, ಬೂಸ್ಟ್ಗೆ ಇಷ್ಟು ಬರುವುದಿಲ್ಲ, ಬ್ಯಾಕ್ಟೀರಿಯಾ ಎಲ್ಲಿ ಕ್ರಿಯೇಟ್ ಆಗುದಿಲ್ಲ. ಇದು 2 ನಮ್ಮ ಹಿರಿಯವರಿಗೆ ಗೊತ್ತಿತ್ತು. ಹಲ್ಲು ಒಸರು ಗಟ್ಟಿ ಆಗ್ಬೇಕು, ದಂತ ಮಂಜನನ್ನು ಗೋಮಯದ ಭಸ್ಮ ಮಾಡಿ ಅದರಲ್ಲಿ ಒಂದು ಲವಣ ಸಿಗ್ತದೆ ಉಪ್ಪು, ಹಲ್ಲಿಗೆ ಒಳ್ಳೆಯದು. ಅದಕ್ಕೆ ಒಂದಷ್ಟು ಗಿಡಮೂಲಿಕೆಗಳ ಪೌಡರನ್ನು ಹಾಕಿ ನಾವು ಮಾಡ್ತೇವೆ. ಅದು ಮಾಡಿದರೆ ಒಳ್ಳೆಯದು, ಶಾಸ್ತ್ರೋಕ್ತ. ಅದು ಎಷ್ಟೋ ಜನರು ಅದನ್ನು ಹಲ್ಲಲ್ಲಿ ಅದರಲ್ಲಿ ಉಜ್ಜಿ ಶರೀರದ ಒಳಗಿದ ರೋಗ ಹಲ್ಲಿನ ರೋಗನು ಕ್ಯೂರ್ ಮಾಡಿದ. ಅಂತ ದಂತ ಮಂಜನವನ್ನು ಮಾಡಬಹುದು. ಅಂತ ಅನೇಕ ಉತ್ಪನ್ನಗಳಿವೆ ಶುಗರಿಗೆ, ಅದು ಅತ್ಯುತ್ತಮ ಔಷಧಿ. ನಮ್ಮಲ್ಲಿ ಅಂತೂ ಅದು ಡಿಮ್ಯಾಂಡ್ ಇದೆ. ಆ ಟ್ಯಾಬ್ಲೆಟ್ ಅಥವಾ ಅದು ಇದು ತುಂಬಾ ಒಳ್ಳೆ ಔಷಧಿ. ಅದು ನೀವೇನು ರಾತ್ರಿ ಊಟ ಬಿಡಿ ಅದನ್ನು ತಿಂತೇವೆ, ಶುಗರ್ ಎಷ್ಟೋ ಜನ ಅದು ಕ್ಯೂರ್ ಆಗಿದೆ. ತುಪ್ಪ ಅಷ್ಟಮಂಗಲ ಘೃತ, ಹಾಗೆ ಇಂಥ ಅನೇಕ ಸುಮಾರು 40 ಚಿಲ್ಲರೆ ಪ್ರಾಡಕ್ಟ್ ಇದು. ನಾವು ಪೈಂಟು ಮಾಡ್ತೇವೆ, ಗೋಮಯದಿಂದ ಪೈಂಟು ಮಾಡಬಹುದು, ಅದು ಒಳ್ಳೆಯದು ಗೋಡೆಗೆ. ಮೊದಲು ಪೈಂಟ್ ಅದು ಕಲರ್ ಕಲರ್ ಮಾಡಬಹುದು. ನೀವು ಕೆಲವು ಉತ್ಪನ್ನಗಳನ್ನು ನೀವು ಮಾಡಬಹುದು, ಶೃಂಗಾರ ಸಾಧನೆಯಲ್ಲಿ ಫಿನೈಲ್ ಇರಲಿ, ಹಾಗೆ ತುಂಬಾ ಪ್ರಕಾರದ ಉತ್ಪನ್ನಗಳನ್ನು ಗಿಡಮೂಲಿಕೆಗಳನ್ನು ಸೇರಿಸಿ ನಾವು ಮಾಡಿದರೆ ಒಂದಷ್ಟು ಉದ್ಯೋಗಗಳು ಸೃಷ್ಟಿಯಾಗ್ತದೆ, ಪ್ರಕೃತಿ ಉಳಿತದೆ ಅಲ್ವಾ, ಗೋವು ಉಳಿತದೆ, ನಾವು ಉಳಿತೇವೆ, ನಮ್ಮ ಹಣ ನಮ್ಮಲ್ಲೇ ಉಳಿತದೆ, ಹೌದಲ್ವಾ? ಇದು ಒಳ್ಳೆಯ ವಿಚಾರ. ಹಾಗೆ ನಾವು ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ಅಲ್ಲಲ್ಲಿ ಟ್ರೈನಿಂಗ್ ಕಥೆಯ ಮುಖಾಂತರ, ಟ್ರೈನಿಂಗ್ ಕ್ಯಾಂಪ್ ಮುಖಾಂತರ ಹಾಗೆ ಮಾಡ್ತಾ ಮಾಡ್ತಾ ಇಲ್ಲಿ ಮುಂದೆ ಹೋಗ್ತಾ ಇದ್ದೇವೆ. ಹಾಗೆ ನಾವು ಪ್ರಾದೇಶಿಕ ತಳಿಗಳನ್ನು ಉಳಿಸುವ ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದೇವೆ. ನಿಜವಾಗಿ ಸರ್, ನೀವು ಹೇಳುದ್ರಲ್ಲಿ ಯಾವುದೇ ಒಂದು ಇದಿಲ್ಲ, 100ಕ್ಕೂ 100 ಸತ್ಯ. ಯಾಕೆ ಅಂತ ಹೇಳಿದ್ರೆ, ನಾನು ಸಂದರ್ಶನ ಮಾಡಬೇಕು ಅಂತಾದ್ರೆ ನಾನು ಸಹ ಆ ಪ್ರಾಡಕ್ಟ್ ಅನ್ನು ಉಪಯೋಗಿಸಿ ನನ್ನ ಅನುಭವ ಬಂದ ಕಾರಣ ನಾನು ಸಹ ಈ ಒಂದು ವಿಷಯಕ್ಕೆ ಹೆಚ್ಚಿನ ಆಸಕ್ತಿ ತೋರಿಸಿದ್ದೇನೆ ಸರ್. ನಾನು ಹೇಳಿದಾಗೆ ಇಲ್ಲಿ ಈ ಗೋವಿನ ಪ್ರಾಡಕ್ಟ್ಗಳನ್ನು ನಾನು ಸೋಪ್ ಇರಲಿ ಅಥವಾ ದಂತ ಮಂಜನ ಇರಲಿ ಅದೆಲ್ಲ ನಾನು ಮನೆಯಲ್ಲಿ ಉಪಯೋಗಿಸ್ತಾ ಇದ್ದೇನೆ. ಸೊ ನನಗೆ ಇದರ ಅನುಭವ ಆಗಿದೆ. ಕರೋನಾದ ಸಂದರ್ಭದಲ್ಲಿ ಇಷ್ಟಪಟ್ಟು ನಾನು ಗೋತಳಿಯನ್ನು ಗೋ ಆಶ್ರಮದಿಂದಲೇ ಈ ತಳಿಯನ್ನು ತಗೊಂಡು ಹೋಗಿ ಒಂದು ಗಂಡು ಕರು ಒಂದು ಹೆಣ್ಣು ಕರು ತಗೊಂಡು ಹೋಗಿ ಅದರಲ್ಲಿ 3 ಕರುಗಳು ಹುಟ್ಟಿ ಅದರಿಂದ ಆ ಹಾಲು ಅದರಲ್ಲಿ ಒಂಚೂರು ಕಫದ ಪರಿಣಾಮ ಬೀಳಲಿಲ್ಲ. ಅದೇ ನಾವು ಏನು ಹೊರಗಡೆ ಈ ಜರ್ಸಿ ದನದ ಹಾಲನ್ನು ತಗೊಂಡು ಬರ್ತಾ ಇದ್ದೆವು, 2 ದಿನದಲ್ಲಿ ನಮಗೆ ಅದರ ರಿಸಲ್ಟ್ ಗೊತ್ತಾಗ್ತಿತ್ತು. ಕೂಡಲೇ ಕಫದ ಪರಿಣಾಮ ನಮಗೆ ನಮ್ಮ ಇದಕ್ಕೆ ಶರೀರಕ್ಕೆ ಬರ್ತಾ ಇತ್ತು. ಅದ ಕಾರಣ ಹೆಚ್ಚು ನಾನು ಹೇಳುವಂಥದ್ದು ದೇಶಿ ತಳಿಗಳನ್ನು ಸಾಕಿ ಅದಕ್ಕೆ ಬೇಕಾದ ವ್ಯವಸ್ಥೆಗಳು ಪ್ರಕೃತಿಯಲ್ಲಿದೆ. ಯಾವುದೇ ನಾವು ಅದನ್ನು ಹೆಚ್ಚಾಗಿ ತಗೊಳ್ಬೇಕು ಅಂತ ಇಲ್ಲ. ಅದರಷ್ಟಕ್ಕೆ ಅದು ಬಿಟ್ಟು ಅದು ಹುಲ್ಲನ್ನು ತಿಂತ ಮನೆಗೆ ಬರ್ತದೆ. ಅದರ ಆ ಸೆಗಣಿಯಿಂದ ಇರಲಿ, ಆ ಒಂದು ಪರಿಮಳ, ಅದರ ಒಂದು ಆ ಪರಿಮಳವೇ ಸಾಕು. ಆ ವಾತಾವರಣವೇ ತುಂಬಾ ಒಂದು ಒಳ್ಳೆಯ ಪರಿಣಾಮ ಕೊಟ್ಟಿದೆ ಅಂತ ಹೇಳ್ತೇನೆ ಸರ್. ಈ ಒಂದು ದೃಷ್ಟಿಯಲ್ಲಿ ನೀವು ಈ ಒಂದು ಗೋ ಸೇವೆ ಅಂತ ಹೇಳಿದ್ರೆ, ಮುಂದಿನ ಜನಾಂಗಕ್ಕೆ ನಾವು ಮಕ್ಕಳಿಗೆ ಏನಾದ್ರೂ ಮಾಡಿಡಬೇಕು ಅಂತ ಹೇಳಿ ಹೇಳ್ತಾರೆ. ಆದ್ರೆ ಒಳ್ಳೆಯ ಪರಿಸರವೇ ಇಲ್ಲ ಆದ್ರೆ ನಾವು ಏನು ಹಣ ಆಸ್ತಿ ಇರಲಿ ಯಾವುದನ್ನು ಮಾಡಿಟ್ರು ಯಾವುದೇ ಅದು ಪ್ರಯೋಜನಕ್ಕೆ ಬರುವುದಿಲ್ಲ. ಮೊದಲಾಗಿ ನಾವು ಮಾಡಬೇಕಾದ್ದೇ ಪರಿಸರವನ್ನು ಉಳಿಸುವಂತದ್ದು. ಈ ಪರಿಸರವನ್ನು ಉಳಿಸಬೇಕಾದ್ರೆ ಒಂದೊಂದು ಗೋವನ್ನಾದ್ರೂ ನಾವು ಸಾಕಬೇಕು. ಹಿಂದೆ ಆ ಸಾಕಿದ ಪರಿಣಾಮದಿಂದ ಇವತ್ತು ನಾವು ಈ ಮಟ್ಟಿಗಾದ್ರೂ ಇದ್ದೇವೆ. ಮುಂದಿನ ಜನಾಂಗಕ್ಕೆ ಇನ್ನೂ ಒಳ್ಳೆಯ ಪರಿಸರವನ್ನು ಕೊಡಬೇಕು ಅಂತಾದ್ರೆ ನಾವು ಈ ಗೋತಳಿಯನ್ನು ಸಾಕಬೇಕು. ಆದಷ್ಟು ಈ ಗೋತಳಿಗೆ ಸರ್ಕಾರದಿಂದ ಹೆಚ್ಚಾಗಿ ನಮಗೆ ಕೇಂದ್ರ ಸರ್ಕಾರದಿಂದ ಇದಕ್ಕೆ ಹೆಚ್ಚಿನ ಸಹಕಾರ ಇದೆ. ಈ ದೇಶಿ ತಳಿಗಳನ್ನು ಸಾಕ್ಲಿಕ್ಕೋಸ್ಕರನೇ ಈಗ ಯೋಜನೆಗಳು ತರ್ತಾ ಇದ್ದಾರೆ. ನನ್ನ ಕಡೆಯಿಂದ ಸರ್ಕಾರಕ್ಕೆ ನೀವು ಮುಟ್ಟಿಸಿದ್ರೆ ಒಳ್ಳೆದಿತ್ತು. ನಮ್ಮಂತ ಅನೇಕ ಜನರು ಗೋ ಸೇವೆಯಲ್ಲಿ ತೊಡಗಿದ್ದಾರೆ. ಅಂತ ಆ ಉತ್ಪನ್ನಗಳಿಗೆ, ಗೋ ಉತ್ಪನ್ನ ಇರಲಿ ಅಥವಾ ಕೃಷಿ ಉತ್ಪನ್ನಗಳಲ್ಲಿ, ಅದಕ್ಕೆ ಮಾರುಕಟ್ಟೆಗೆ ತೊಂದರೆ ಆಗದ ಹಾಗೆ ಮಾಡಿದ್ರೆ ಒಳ್ಳೆಯದು. ಅವರು ಅದರ ಅವಷ್ಟಕ್ಕೆ ಬದುಕ್ತಾರೆ, ನೀವು ಕೊಡಬೇಕಂತ ಏನಿಲ್ಲ. ಈಗ ಏನಾಗ್ತಾ ಇದೆ, ನಾವೇನಾದರೂ ಪ್ಯಾಕ್ ಮಾಡಿ ಮಾರಬೇಕಾದ ಅದಕ್ಕೆ ಅದು ಜಿ ಎಸ್ ಟಿ, ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕು, ಅದಕ್ಕೆ ಪರ್ಮಿಷನ್ ತಗೊಳ್ಬೇಕು, ಅದು ಬೇಡ ಅಂತಲೇ ಆಗ್ತದೆ. ಯಾರು ಹೋಗ್ತಾರೆ? ಒಬ್ಬ ಸಾಮಾನ್ಯ ವ್ಯಕ್ತಿ ಅದರಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ, ಕಷ್ಟ. ನೀವು ಈ ಕೇಂದ್ರ ಸರ್ಕಾರಕ್ಕೆ, ನಿಮಗೆ ಏನು ಈ ತೊಂದರೆ ಉಂಟು ನೀವು ಹೇಳಬೇಕು ಈ ಸಂದರ್ಭದಲ್ಲಿ. ಇದು ಕೇಂದ್ರ ಸರ್ಕಾರಕ್ಕೂ ತಲುಪ್ತದೆ ವಿಷಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ನಮ್ಗೆ ಈಗ ಒಂದನೇದು ಕೇಂದ್ರ ಸರ್ಕಾರದಿಂದ ನಮ್ಗೆ ಏನೇನೋ ಅವರು ಪ್ಲಾನ್ ಮಾಡ್ತಾರೆ ಅದೆಲ್ಲ ನಮ್ಗೆ ಮುಟ್ಟು ಹಾಗೆ ಆಗ್ಬೇಕು. ಮುಟ್ಟು ಅಂದ್ರೆ ನಮ್ಗೆ ಈಗ ನಾವು ಇದರಲ್ಲೇ ಬಿಸಿ ಇರ್ತೇವೆ, ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಒಬ್ಬ ರೈತ ಅಥವಾ ಒಬ್ಬ ವ್ಯಕ್ತಿಗಳು ಅಥವಾ ಪ್ರಚಾರಕರು ಅದರಲ್ಲಿ ಬಿಸಿ ಇರ್ತಾರೆ. ಅದರಲ್ಲಿ ಇದ್ರು ಎರಡು ಮಾಡಲಿಕ್ಕೆ ಕಷ್ಟ ಆಗ್ತದೆ. ಒಂದು ಟೀಮ್ ಮಾಡಿ ಎಲ್ಲೆಲ್ಲಿ ಗೋಶಾಲೆಗಳಿದೆ ಅದನ್ನೆಲ್ಲ ರಿಜಿಸ್ಟ್ರೇಷನ್ ಟೈಪ್ ಮಾಡಿ ಅವರಿಗೆ ನ್ಯೂಸ್ ಮುಟ್ಟುವ ಹಾಗೆ ಅದೊಂದು ಆಗಬೇಕು. ಇನ್ನೊಂದು, ಗೋಶಾಲೆಗಳಿಂದ ಏನೆಲ್ಲ ಉತ್ಪನ್ನ ಆಗ್ತಾ ಇದೆ ಆ ಉತ್ಪನ್ನಗಳಿಗೆ ಉತ್ತಮ ಮಾರುಕಟ್ಟೆ ಸಿಗುವ ಹಾಗೆ ಮತ್ತೆ ಮಾರುಕಟ್ಟೆಯಲ್ಲಿ ಅದಕ್ಕೆ ತೊಂದರೆ ಸಿಗದ ಹಾಗೆ ಒಂದು ಯೋಜನೆ ಅಡಿಯಲ್ಲಿ ಅದಕ್ಕೆ ಒಂದು ಸಿಸ್ಟಮ್ ಮಾಡಿ ತಂದರೆ ಅದು ಉತ್ತಮವಾದಂತ ವ್ಯವಸ್ಥೆ. ಹಾಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದವರು ಇದೊಂದು ಉತ್ತಮವಾದಂತ ಕಾರ್ಯ. ಇದು ನಮ್ಮದಲ್ಲ, ಸಮಾಜ. ನಾವೆಷ್ಟು ದಿವಸ ಇರ್ತೇವೆ? ನಾವು ಇಲ್ಲಿಂದ ಬಿಟ್ಟು ಹೋಗುವವರೆಲ್ಲರು, ಅದೇ ಬರುವಂತ ಪೀಳಿಗೆಗೆ ಬರುವಂತ ಜನರೇಷನ್ಗೆ ನಾವು ಅದು ಉಳಿಸಬೇಕಾದ್ರೆ ಇದು ನಾಲ್ಕು ಐದು ಸಂಪತ್ತು ಉಳಿಸಬೇಕು. ಹಾಗೆ ಇದರ ಬಗ್ಗೆ ಪ್ರಮೋಟ್ ಜಾಸ್ತಿ ಕೇಂದ್ರ ಸರ್ಕಾರದಿಂದ. ಗೋವಿನ ಬಗ್ಗೆ, ಗೋವು ಒಂದು ಉಳಿದ್ರೆ ಸಾಕು, ಬಾಕಿ ಎಲ್ಲ ತನ್ನಷ್ಟಕ್ಕೆ ಅದು ಪ್ರಕೃತಿ ಮಾಡ್ತಾ ಹೋಗ್ತದೆ. ಗೋವನ್ನು ಯಾರು ಸೇವೆ ಮಾಡ್ತಾ ಇದ್ದಾರೆ ಅವರಿಗೆ ಒಂದು ಯೋಜನೆ ತಂದರೆ, ಮತ್ತೆ ಅವರಿಗೆ ಇನ್ನೊಂದು ಏನಂದ್ರೆ, ಈಗ ನೀವು VIP VVIP ಅಂತ ಇರ್ತದೆ, ಅಂತ ಒಂದು ಕಾನೂನನ್ನು ತರಲೇಬೇಕು. ಹೇಗೆ ಸೈನಿಕರು, ರೈತರು, ಗೋಸೇವಕರು. ಗೋಸೇವಕರು ಅಂದ್ರೆ ರೈತರು, ಅದು ಒಂದೇ. ಗೋವು ರೈತರ ಮನೆಯಲ್ಲೇ ಸಾಕ್ಲಿಕ್ಕೆ ಸಾಧ್ಯ. ಎರಡು ವಿಷಯ, ಒಂದು ಗೋ ರಕ್ಷಣೆ ಆಗ್ಬೇಕು, ಇನ್ನೊಂದು ಬೀಜಗಳ ರಕ್ಷಣೆ. ನಮ್ದು ಆ ಜೆನೆಟಿಕ್ GM ಸೀಡ್ಸ್ ಬೇಡ, ಅದನ್ನು ಗೌರ್ಮೆಂಟ್ ಅದನ್ನು ಕ್ಯಾನ್ಸಲ್ ಮಾಡಿ ಸ್ವದೇಶಿ ಬೀಜಗಳನ್ನೇ ಉಳಿಸಬೇಕು. ಮುಂದಿನ ಪೀಳಿಗೆ ಅದು ಉಳಿಬೇಕು, ಇಲ್ಲದ್ರೆ ಮುಂದೆ ತುಂಬಾ ದೊಡ್ಡ ಸಮಸ್ಯೆ ಕಾದಿದೆ. ಪ್ರೀತಿಯ ಶ್ರೋತೃಗಳೇ, ಇಷ್ಟರವರೆಗೆ ರಾಧಾ ಸುರಭಿ ಕೊಡ್ಮಣ್ಣು ಗೋವಿನ ತೋಟ ಪುದು ಗ್ರಾಮ ಬಂಟ್ವಾಳ ತಾಲೂಕು ಇಲ್ಲಿನ ರಾಷ್ಟ್ರೀಯ ಸೇವಾ ಸಂಸ್ಥಾನದ ಅಧ್ಯಕ್ಷರಾದ ಭಕ್ತಿ ಭೂಷಣ್ ದಾಸ್ ಇವರೊಂದಿಗೆ ಒಂದಿಷ್ಟು ಗೋವುಗಳ ಬಗ್ಗೆ ನಾವು ವಿಚಾರಗಳನ್ನು ಹಂಚಿಕೊಂಡಿದ್ದೇವೆ. ಹಾಗೆ ಗೋವಿನ ಉತ್ಪನ್ನಗಳ ಬಗ್ಗೆ ಸಹ ವಿಚಾರಗಳನ್ನು ಹಂಚಿಕೊಂಡಿದ್ದೇವೆ. ಇವರಿಗೆ ಈ ಕಾರ್ಯಕ್ರಮಕ್ಕೆ ಆಕಾಶವಾಣಿಯಿಂದ ಧನ್ಯವಾದಗಳು ಸರ್. ಧನ್ಯವಾದಗಳು. ಅದರ ಒಟ್ಟಿಗೆ ನಾನು ಇನ್ನೊಂದು ಹೇಳಲಿಕ್ಕೆ ಬಯಸ್ತೇನೆ, ಯಾರಾದರೂ ಈಗ ಗೋವಿನ ಬಗ್ಗೆ ಟ್ರೈನಿಂಗ್ ಬೇಕು, ಕಲೀಲಿಕ್ಕೆ ಇದೆ, ಪ್ರಾಡಕ್ಟ್ ಕಲಿಬೇಕು, ಏನಾದರೂ ಕಲೀಲಿಕ್ಕೆ ಇದ್ರೆ ವಿಳಾಸ ಮತ್ತು ನಂಬರ್ ಅನ್ನು ನೀವು ಅವರಿಗೆ ಹಚ್ಚಿದ್ರೆ ಒಳ್ಳೇದು. ಮತ್ತೆ ಇನ್ನಷ್ಟು ಮಾಹಿತಿ ಬೇಕಾದ್ರೆ ನೀವು, ಮತ್ತೆ ನನ್ನೊಂದು ಉದ್ದೇಶ ಏನಂದ್ರೆ ಎಲ್ಲ ಮನೆಯಲ್ಲಿ ಗೋವುಗಳು ಆಗ್ಲಿ ಅಂತ. ವಿಳಾಸ ಶ್ರೀ ರಾಧಾ ಸುರಭಿ ಗೋಮಂದಿರ, ರಾಧಾ ಸುರಭಿ ಗೋಮಂದಿರ ರಾಷ್ಟ್ರೀಯ ಗೋಸೇವಾ ಸಂಸ್ಥಾನ, ಬ್ರಹ್ಮಗಿರಿ, ಗೋವಿನ ತೋಟ, ಪುದು ವಿಲೇಜ್, ಬಂಟ್ವಾಳ ತಾಲೂಕು. ಮೊಬೈಲ್ ನಂಬರ್ 9538570077. ಜೈ ಗೋ ಮಾತಾ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 9538857077 ಇದನ್ನು ಸಂಪರ್ಕಿಸಬಹುದಾಗಿದೆ. ಧನ್ಯವಾದಗಳು. ಇದುವರೆಗೆ ದೇಶಿ ತಳಿ ಹಾಗೂ ಅದರ ಉತ್ಪನ್ನಗಳ ಬಗ್ಗೆ ಶ್ರೀಯುತ ಭಕ್ತಿ ಭೂಷಣ್ ದಾಸ್ ಇವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಶಶಿಕಲಾ ಪ್ರಭು ಕಾಡುಮಠ, ಈ ಕಾರ್ಯಕ್ರಮದ ನಿರ್ದೇಶನ PV ಪ್ರಶಾಂತ್ ಕುಮಾರ್. ಕಿಸಾನ್ವಾಣಿ ಜೈ ಕಿಸಾನ್ ಜೈ ಕಿಸಾನ್ ಜೈ ಕಿಸಾನ್ ಕಿಸಾನ್ವಾಣಿ. ರೈತರ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸುವ ಸಾಮರ್ಥ್ಯ ಪಾಮ್ ಮರಗಳಿಗೆ ಇವೆ. ಯಾವುದೇ ಸಸ್ಯಜನ್ಯ ಎಣ್ಣೆಗಿಂತ ಈ ಪಾಮ್ ಹಣ್ಣು ಪ್ರತಿ ಎಕರೆಗೆ ಹೆಚ್ಚು ಉತ್ಪಾದನೆ ಕೊಡುತ್ತದೆ. ಈ ಪಾಮ್ ಹಣ್ಣುಗಳು ಬೇರೆ ಸಸ್ಯಜನ್ಯ ಹಣ್ಣುಗಳಿಗಿಂತ 10 ಪಟ್ಟು ಹೆಚ್ಚು ಇಳುವರಿಯನ್ನು ಕೊಡುತ್ತದೆ. ಬೇರೆ ಬೆಳೆಗಿಂತ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬಹುದು. ಅಂತರ ಬೆಳೆ ಬೆಳೆದು ರೈತರು ತಮ್ಮ ಆದಾಯವನ್ನ ದುಪ್ಪಟ್ಟು ಮಾಡುತ್ತಿದ್ದಾರೆ. ಕರ್ನಾಟಕದ ಬೆಳಗಿ ಗ್ರಾಮದ ಬೀರಪ್ಪ ಅನ್ನೋ ರೈತ ಈ ಪಾಮ್ ಮರದ ಆರ್ಥಿಕ ನಿರೀಕ್ಷೆಯಿಂದ ಈ ಪಾಮ್ ಕೃಷಿ ಶುರು ಮಾಡಿದ್ದಾರೆ. ನಾನೀಗ 17 ವರ್ಷ ಬೆಳೆಯಕತ್ತಿನಲ್ಲ, ಈ ವೇಳೆ ಹಚ್ಚುಕ್ಕಿಂತ ಪೂರ್ವದಲ್ಲಿ ಆಜುಬಾಜು ರೈತರು ನನಗೆ ಇದೊಂದು ಸ್ವಲ್ಪ ಯಾಕೋ ನೀವು ಮುಳ್ಳಿನ ಗಿಡ ಹಚ್ಚಬೇಡ, ಇದು ಭಾಳ ನಿನಗೆ ಇದು ಆಕತ್ತಿ, ಲಾಭದಾಯಕ ಅನಿಸೋದಿಲ್ಲ ಅಂತ ತಿಳ್ಕೊಂಡು ಹೇಳಿದರು. ಆದರೂ ನನಗೆ ತೋಟಗಾರಿಕೆ ಇಲಾಖೆ ಅವರು ಬಂದು, ಇಲ್ಲ ನೀವು ಬೆಳೆದು ನೋಡ್ರಿ ಇದು ಲಾಭ ಅಲಿಕ ನಮ್ಮನ್ನು ಕೇಳಿರಿ ಅಂತೇಳಿ ಚಾಲೆಂಜ್ ಮಾಡಿದರು ಅವರು. ನಾನು ಅವ್ರು ಹೇಳಿದ ಪ್ರಕಾರ ಚಲೋ ಇಳುವರಿ ತೆಗಿಯಕ್ಕೆ ಪ್ರಯತ್ನ ಮಾಡಿದ್ವಿ. 3 ವರ್ಷದಿಂದ ನನಗೆ ಬೆಳೆ ಸ್ಟಾರ್ಟ್ ಆಯ್ತು ಕಟಾವು ಮಾಡೋಕೆ ಹಣ್ಣು. ಇವತ್ತಿಂದ ನಾನು 15 ದಿವಸಕ್ಕೊಮ್ಮೆ ಕಟಾವು ಮಾಡೋದು ನಿಲ್ಲಿಸಿಲ್ಲ. ನನಗೆ ಭಾಳ ಇದು ಕಬ್ಬಿನಕ್ಕಿಂತ ಲಾಭದಾಯಕ ಅನಿಸುತ್ತೆ ಅನ್ನೋದ್ರಿಂದ ಇದು ಚಲೋ ಬೆಳೆ ಆಗೈತೆ ನನಗಿದು. ಇದು ನನ್ನ ನೋಡಿ ಇನ್ನೂ ಸಾಕಷ್ಟು ಜನನು ಹಚ್ಚಾರ ಈಗ ರೈತರು ಆಜುಬಾಜು ಎಲ್ಲ ಈಗ ನನಗೆ ಬ್ಯಾಡ ಅಂದ್ರೆ ರೈತರು ಇಳುವರಿ ಚಲೋ ಬರೋದ್ರಿಂದ ಒಳ್ಳೆ ಲಾಭದಾಯಕ ಬೆಳೆ ಅನಿಸೈತಿ. ಹೀಗಾಗಿ ಎಲ್ಲ ರೈತರು ಇದನ್ನು ಬೆಳೆಯಕ್ಕೆ ಏನೇ ಅಡ್ಡಿ ಇಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ಸ್ ಆಯಿಲ್ ಪಾಮ್ NMEO OP ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ ಆರ್ಥಿಕ ಹಾಗೂ ತಾಂತ್ರಿಕ ನೆರವನ್ನ ಕೊಡಲಾಗುತ್ತಿದೆ. ಪಾಮ್ ಮರ, ಅಂತರ ಬೆಳೆ, ಹನಿ ನೀರಾವರಿ, ಡೀಸೆಲ್, ವಿದ್ಯುತ್, ಸೌರ ಪಂಪ್ಸೆಟ್, ಕೊಳವೆ ಬಾವಿ, ಕೊಯ್ಲು ಉಪಕರಣಗಳು, ಹಳೆಯ ಮರಗಳನ್ನು ಮತ್ತೆ ನೆಡುವುದು, ಇದಕ್ಕೆಲ್ಲ ರೈತರಿಗೆ ಸಬ್ಸಿಡಿ ಅಂದರೆ ಸಹಾಯಧನ ಕೊಡಲಾಗುತ್ತಿದೆ. ಎರೆಹುಳ ಸಾಗಣೆ ಘಟಕ ಮತ್ತು ಅದರ ಯಂತ್ರೋಪಕರಣಗಳಿಗೆ ಆರ್ಥಿಕ ನೆರವು ನೀಡಲಾಗುತ್ತಿದೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ 1-5 ಲಕ್ಷ ರೂಪಾಯಿಗಳು ಸಹಾಯಧನವನ್ನು ಕೊಡಲಾಗುತ್ತದೆ. ಭಾರತ ಸರ್ಕಾರ ಎಣ್ಣೆ ತಾಳೆ ಸಸಿಗಳಿಗೆ ರೂಪಾಯಿ 20,000-29,000 ಪ್ರತಿ ಹೆಕ್ಟರ್ಗೆ ಸಹಾಯಧನ ನೀಡಲಾಗುತ್ತಿದೆ. ಅಂತರ ಬೆಳೆ ಹಾಗೂ ಬೆಳೆಯ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಪ್ರತಿ ಹೆಕ್ಟರ್ಗೆ 42,000 ಸಹಾಯಧನವನ್ನು ನೀಡಲಾಗುತ್ತಿದೆ. ಜೊತೆಗೆ ಹನಿ ನೀರಾವರಿ ಅಳವಡಿಕೆಗೂ ಸಹ ಸಹಾಯಧನ ನೀಡಲಾಗುತ್ತಿದೆ. ಒಟ್ಟು ಪ್ರತಿ ಹೆಕ್ಟರ್ಗೆ 30,000 ಒಂದು ಸಹಾಯಧನ ನೀಡಲಾಗುತ್ತಿದೆ. ಜೊತೆಗೆ ಬೆಳೆ ಕಟಾವು ಯಂತ್ರ ಹಾಗೂ ಟ್ರ್ಯಾಕ್ಟರ್ ಟ್ರಾಲಿಗೂ ಸಹಿತ ಒಂದು ಸಹಾಯಧನ ನೀಡುವಂತಹ ಒಂದು ಯೋಜನೆ ಈ ಒಂದು ತಾಳೆ ಬೆಳೆ ಯೋಜನೆಯಲ್ಲಿದೆ. ಪಾಮ್ ಕೃಷಿ ನಮ್ಮ ದೇಶದ ರೈತರಿಗೆ ಒಂದು ವರವಾಗಿದೆ. ರೈತರು ಆರ್ಥಿಕ ಸ್ವಾವಲಂಬನೆ ಮತ್ತು ಸಮೃದ್ಧಿಯನ್ನು ಪಾಮ್ ಕೃಷಿಗಾರಿಕೆಯಿಂದ ಪಡೆಯಬಹುದು. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಕೇಳುಗರೆ, ಇದೀಗ ಕೇಳಿ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಲಿಗೆ 36,000-52,500 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಲಿಗೆ 36,000-48,500 ರೂಪಾಯಿಗಳು, ಕೋಕಾ ಕ್ವಿಂಟಲಿಗೆ 25,000-28,500 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಲಿಗೆ 9,000-22,000 ರೂಪಾಯಿಗಳು, ತೆಂಗಿನಕಾಯಿ ಒಂದನೇ ವರ್ಗ 1,000-30,000-40,000 ರೂಪಾಯಿಗಳು, ಎರಡನೇ ವರ್ಗ 1,000-25,000-30,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಕ್ವಿಂಟಲಿಗೆ 4,350-5,300 ರೂಪಾಯಿಗಳು, ಕಟ್ಟ ಸಾಂಬಾರ್ ಕ್ವಿಂಟಲಿಗೆ 3,500-4,200 ರೂಪಾಯಿಗಳು, IR-8 ಕ್ವಿಂಟಲಿಗೆ 3,450-4,250 ರೂಪಾಯಿಗಳು, ಭತ್ತ ಆಮದು ಕ್ವಿಂಟಲಿಗೆ 2,250-2,450 ರೂಪಾಯಿಗಳು, ಬೆಲ್ಲ ಆಮದು ಹಳದಿ ಕ್ವಿಂಟಲಿಗೆ 4,500-5,000 ರೂಪಾಯಿಗಳು, ಕೆಂಪು 4,400-5,000 ರೂಪಾಯಿಗಳು, ಕಪ್ಪು ಕ್ವಿಂಟಲಿಗೆ 4,600-5,400 ರೂಪಾಯಿಗಳು, ಮೆಣಸು ಕ್ವಿಂಟಲಿಗೆ 18,000-30,000 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಲಿಗೆ 13,500-64,000 ರೂಪಾಯಿಗಳು, ಗೇರುಬೀಜ ಕಚ್ಚಾ ಕ್ವಿಂಟಲಿಗೆ 12,500-14,200 ರೂಪಾಯಿಗಳು, ಬಾಳೆಕಾಯಿ ಮೈಸೂರು ಕ್ವಿಂಟಲಿಗೆ 4,500-6,000 ರೂಪಾಯಿಗಳು, ಕದಳಿ 6,000-7,000 ರೂಪಾಯಿಗಳು, ಗಾಳಿ ಕ್ವಿಂಟಲಿಗೆ 5,500-6,000 ರೂಪಾಯಿಗಳು, ನೇಂದ್ರ ಕ್ವಿಂಟಲಿಗೆ 7,000-8,000 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳು. ಕೇಳುಗರೆ, ಇದೀಗ ಆರ್ ಪದ್ಮಾ ಮತ್ತು ಜಿಆರ್ ಜಯ ಅವರು ಹಾಡಿರುವ ಪುರಂದರದಾಸರ ಕೀರ್ತನೆ, ಮರಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಗೆ. ಮರಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಗೆ. ಮಾಯಾ ದೇವಿಗೆ ಮರುಳು ಮಾಡಿಕೊಂಡೆ